ಪ್ರತ್ಯೇಕವಾಗಿ ಹೊಸ ಜಲಾಶಯವೊಂದನ್ನು ನಿರ್ಮಿಸುವ ಕುರಿತು ಚಿಂತನೆ ನಡೆಸುವುದಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಎಂಸಿ ಸುಧಾಕರ್ ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿಯ ಸತ್ಯಸಾಯಿ ಗ್ರಾಮಕ್ಕೆ ಜಕ್ಕಲಮಡುಗು ನೀರು ಸರಬರಾಜು ಮಾಡುವ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಶ್ರೀನಿವಾಸ ಸಾಗರ ಕೆರೆಯ ನೀರಿನ ಸಂಗ್ರಹಣಾ ಸಾಮರ್ಥ್ಯವನ್ನು ಹೆಚ್ಚಿಸಿ ಕುಡಿಯುವ ನೀರಿಗೆ ಬಳಸಿಕೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ಚಿಕ್ಕಬಳ್ಳಾಪುರ ನಗರಕ್ಕೆ ಪ್ರಸ್ತುತ ಸರಾಸರಿ 10 ಲಕ್ಷ ಲೀಟರ್ ನೀರಿನ ಅಗತ್ಯವಿದೆ. ಈ ನೀರಿಗೆ ಕೊಳವೆ ಬಾವಿಗಳು ಮತ್ತು ಜಕ್ಕಲಮಡುಗು ಜಲಾಶಯ ಆಧಾರವಾಗಿದೆ. ಭವಿಷ್ಯದ ದೃಷ್ಟಿಯಿಂದ ನಗರದ ಬೆಳವಣಿಗೆಯನ್ನು ಗಮನದಲ್ಲಿಟ್ಟುಕೊಂಡು ಬೇಡಿಕೆ ಮತ್ತು ಅಗತ್ಯಕ್ಕೆ ನೀರನ್ನು ಒದಗಿಸಲು ಯೋಜನೆ ರೂಪಿಸುವ ಅಗತ್ಯವಿದೆ ಎಂದು ಪ್ರತಿಪಾದಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಂತ್ರಜ್ಞಾನ ಶೃಂಗಸಭೆಯಲ್ಲಿ ರಾಜ್ಯ ಸರ್ಕಾರದಿಂದ ಎಐ ಶಕ್ತ ಅಗ್ಗದ ಬೆಲೆಯ ಕಂಪ್ಯೂಟರ್ ಬಿಡುಗಡೆ. ಮೇಕೆದಾಟು ಯೋಜನೆ ಅನುಷ್ಠಾನ ವಿಚಾರ, ಉನ್ನತ ಅಧಿಕಾರಿಗಳೊಂದಿಗೆ ಉಪಮುಖ್ಯಮಂತ್ರಿ ಸಭೆ. ನಾಳೆ ಕಿಸಾನ್ ಸಮ್ಮಾನ್ ನಿಧಿಯ 21ನೇ ಕಂತು ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಬಿಡುಗಡೆ. ಇದೇ 28ರಿಂದ ರಾಜ್ಯಾದ್ಯಂತ ಗೃಹಲಕ್ಷ್ಮಿ ವಿವಿಧೋದ್ದೇಶ ಸ್ವಸಹಾಯ ಸಹಕಾರ ಬ್ಯಾಂಕ್ ಆರಂಭ. ಮೆಕ್ಕೆಜೋಳ ಖರೀದಿಸುವಂತೆ ರೈತರ ಆಗ್ರಹ, ರಾಜ್ಯ ಸರ್ಕಾರಕ್ಕೆ ಇದೇ 21ರವರೆಗೆ ಗಡುವು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35ಕ್ಕೆ. ಕೇಳುಗರೇ, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಲಕ್ಷದೀಪೋತ್ಸವದ ಸಂದರ್ಭದಲ್ಲಿ ನಡೀತಾ ಇರುವಂತಹ ಸರ್ವಧರ್ಮ ಸಮ್ಮೇಳನದ ನೇರ ಪ್ರಸಾರಕ್ಕೆ ಮತ್ತೊಮ್ಮೆ ಸ್ವಾಗತ. ಇದೀಗ ಹರಿಹರಪುರದ ಪರಮ ಪೂಜ್ಯ ಶ್ರೀಮಜ್ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಗಳವರ ಅಧ್ಯಕ್ಷೀಯ ಭಾಷಣ ನಡೀತಾ ಇದೆ ನೇರವಾಗಿ ವೇದಿಕೆಯತ್ತ. ವಿಶೇಷವಾಗಿ ಸುರೇಂದ್ರ ಹೆಗಡೆ ದಂಪತಿಗಳಿದ್ದಾರೆ, ಅವರಿಗೂ ಕೂಡ ನಾವು ವಿಶೇಷವಾಗಿರ್ತಕ್ಕಂಥ ಆಶೀರ್ವಾದ ತಿಳಿಸ್ತಾ ಇದ್ದೇವೆ. ಮತ್ತೊಮ್ಮೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮೂಲಕ ಇನ್ನೂ ಕೂಡ ಲಕ್ಷಾಂತರ ವರ್ಷಗಳವರೆಗೆ, ಸಾವಿರ ಸಾವಿರ ಸಾವಿರ ವರ್ಷಗಳವರೆಗೆ ಇದೇ ರೀತಿಯ ಸರ್ವಧರ್ಮ ಸಾಹಿತ್ಯ ಸಮ್ಮೇಳನ ನಡೀತಾ ಇರಲಿ. ಮಂಜುನಾಥ ಸ್ವಾಮಿ ಅನುಗ್ರಹದಿಂದ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಧರ್ಮಕ್ಷೇತ್ರದ ಈ ಒಂದು ಧರ್ಮಸ್ಥಳದ ಮೇಲೆ ಇರತಕ್ಕಂಥ ಶ್ರದ್ಧಾಭಕ್ತಿ ಇನ್ನು 100 ಪಟ್ಟು ಜಾಸ್ತಿ ಆಗಲಿ. ಎಲ್ಲರಿಗೂ ಕೂಡ ಆ ಮಂಜುನಾಥ ಸ್ವಾಮಿ ಅನುಗ್ರಹ ಇಡೀ ವಿಶ್ವಕ್ಕೆ ಪರಿಪೂರ್ಣವಾಗಿ ಸಿಗುವಂತಾಗಲಿ ಅಂತ ಹೇಳ್ತಾ, ನಾಳೆ ನಡೀತಕ್ಕಂಥ ಲಕ್ಷದೀಪೋತ್ಸವ ಇಡೀ ಜಗತ್ತಿನ ಎಲ್ಲ ಮಾನವರ ಹೃದಯದಲ್ಲಿ ಆ ಸರ್ವ ಸಮಭಾವವನ್ನು, ಆ ಸಹಿಷ್ಣತೆಯನ್ನು, ಆ ಸೌಹಾರ್ದತೆಯನ್ನು, ಆ ಏಕತೆಯನ್ನು ಪರಿಪೂರ್ಣವಾಗಿ ಬೆಳೆಸಿದ್ದಕ್ಕೆ ನಾಳೆ ನಡೀತಕ್ಕಂಥ ಲಕ್ಷದೀಪೋತ್ಸವ ನಾಂದಿಯನ್ನು ಹಾಡಲಿ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಶುಭ ಆಶೀರ್ವಾದಗಳನ್ನು ತಿಳಿಸುತ್ತಾ ಈ ಆಶೀರ್ವಚನ ಸಂಪನ್ನಗೊಳಿಸ್ತಾ ಇದ್ದೇವೆ. ಸರ್ವೇ ಜನಾ ಸುಖಿನೋ ಭವಂತು, ಲೋಕಾಹ ಸಮಸ್ತಾಹ ಸುಖಿನೋ ಭವಂತು. ಕೇಳುಗ ಬಂಧುಗಳೇ, ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ 93ನೆಯ ಅಧಿವೇಶನ, ಸರ್ವಧರ್ಮ ಮತ್ತು ಸಾಹಿತ್ಯ ಸಮ್ಮೇಳನಗಳ ಅಧಿವೇಶನ. ಲಕ್ಷದೀಪೋತ್ಸವ ಬಹಳ ಹಿಂದಿನಿಂದ ಪರಂಪರೆಯಾಗಿ ಬಂದಿರತಕ್ಕಂತಹದ್ದು. ಅದಕ್ಕೆ ಸರ್ವಧರ್ಮ ಮತ್ತು ಸಾಹಿತ್ಯ ಸಮ್ಮೇಳನಗಳು 1933ರಲ್ಲಿ ಸೇರ್ಪಡೆಯಾಗಿ ಮುನ್ನಡೆಕೊಂಡು ಬರ್ತಾ ಇದೆ. ಈ ಸಮ್ಮೇಳನದ ಆಶಯ ಏನು ಎನ್ನುವುದನ್ನು ಬಹಳ ಸುಂದರವಾಗಿ ಪೂಜ್ಯ ಸ್ವಾಮೀಜಿಯವರು ತಮ್ಮ ಅಧ್ಯಕ್ಷ ಪೀಠದಿಂದ ಮಾತನಾಡ್ತಾ, ಇಡೀ ಜಗತ್ತಿನಲ್ಲಿ ಒಂದು ಮನಸ್ಸು, ಯಾವುದೇ ಭೇದ ಭಾವಗಳಿಲ್ಲದೇ ಇರತಕ್ಕಂಥ ಸೌಹಾರ್ದದ ಬದುಕು ಆಗಲಿ ಎನ್ನುವ ಆಶಯದೊಂದಿಗೆ ಆಶೀರ್ವಚನವನ್ನು ದಯಪಾಲಿಸಿದ್ದಾರೆ. ಇನ್ನು ಮುಂದೆ ನಾವು ಬಹಳ ಮುಖ್ಯವಾಗಿ ಕುತೂಹಲದಲ್ಲಿರುವುದು, ಇಬ್ಬರು ಉಪನ್ಯಾಸಕರುಗಳು ಮಾತನಾಡ್ತಾ ಇದ್ದಾರೆ. ಬಂಧುಗಳೇ, ಮಧ್ಯದಲ್ಲಿ ನೆನಪು ಮಾಡಿಕೊಳ್ಬೇಕು, ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಕೆಲವು ವಿಶಿಷ್ಟ ಪರಂಪರೆಗಳಿವೆ. ಅದು ಹೆಗ್ಗಡೆಯವರು ಸ್ವಾಗತ ಭಾಷಣ ಮಾಡೋದು ಒಂದು ವಿಶಿಷ್ಟತೆ, ಆದರೆ ಅಧ್ಯಕ್ಷರು ಮೊದಲು ಮಾತನಾಡತಕ್ಕಂಥದ್ದು ಇನ್ನೊಂದು ವೈಶಿಷ್ಟ್ಯ. ಹಾಗೆ ಆ ವೈಶಿಷ್ಟ್ಯಕ್ಕನುಸಾರವಾಗಿ ಅಧ್ಯಕ್ಷರ ಸ್ಥಾನದಿಂದ ಪೂಜ್ಯ ಸ್ವಾಮೀಜಿಯವರು ಮಾತನಾಡಿದ್ದಾರೆ, ಆದರೆ ಉಪನ್ಯಾಸಗಳು ಇನ್ನಾಗಬೇಕಾಗಿದೆ. ಇದೀಗ ಉಪನ್ಯಾಸವನ್ನು ನೆರವೇರಿಸಿಕೊಡ್ತಕ್ಕಂತಹ ನಮ್ಮ ಬೆಂಗಳೂರಿನ ಪ್ರಜಾವಾಣಿಯ ಮುಖ್ಯ ಉಪಸಂಪಾದಕರಾಗಿರ್ತಕ್ಕಂಥ ಶ್ರೀ ಎಸ್ ಸೂರ್ಯಪ್ರಕಾಶ್ ಪಂಡಿತ್ ಅವರನ್ನು ಮತ್ತು ಬೆಂಗಳೂರಿನ ರಾಷ್ಟ್ರೀಯ ಚಿಂತಕರಾದ ಮತ್ತು ಅಂಕಣಕಾರರಾದಂತಹ ಶ್ರೀ ತನ್ವೀರ್ ಅಹಮದ್ ಉಲ್ಲಾ ಅವರನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳದ ವತಿಯಿಂದ ಶ್ರೀ ಡಿ ಸುರೇಂದ್ರ ಕುಮಾರ್ ಅವರು ಕ್ಷೇತ್ರದ ವತಿಯಿಂದ ಶಾಲು ಹೊದಿಸಿ ಹಾರ ಹಾಕಿ ಪ್ರೀತಿಯಿಂದ ಸನ್ಮಾನಿಸಿದ್ದಾರೆ, ಗೌರವಿಸಿದ್ದಾರೆ. ಇನ್ನು ಮುಂದೆ ಇಬ್ಬರು ಉಪನ್ಯಾಸಕರುಗಳು ತಮ್ಮ ಉಪನ್ಯಾಸವನ್ನು ನೆರವೇರಿಸಿಕೊಳ್ಳಲಿಕ್ಕಿದ್ದಾರೆ. ಮುಖ್ಯವಾಗಿ ಶ್ರೀ ಎಸ್ ಸೂರ್ಯಪ್ರಕಾಶ್ ಪಂಡಿತ್ ಮತ್ತು ಶ್ರೀ ತನ್ವೀರ್ ಅಹಮದ್ ಅವರು, ಅವರು ಪ್ರತಿನಿಧಿಸ್ತಕ್ಕಂಥ ಧರ್ಮ ಯಾವುದೇ ಇರಬಹುದು, ಆದರೆ ಸರ್ವಧರ್ಮ ಸಮ್ಮೇಳನದಲ್ಲಿ ಎಲ್ಲರಿಗೂ ಆನಂದ ಕೊಡ್ತಕ್ಕಂತಹ ಸೌಹಾರ್ದಪೂರ್ಣವಾಗಿರ್ತಕ್ಕಂಥ ಉಪನ್ಯಾಸಗಳನ್ನು ಅವರು ನೆರವೇರಿಸಿಕೊಡ್ಲಿಕ್ಕಿದ್ದಾರೆ. ಅದಕ್ಕೋಸ್ಕರ ನಾವು ಸಿದ್ಧರಾಗ್ತಾ ಇದ್ದೇವೆ. ಈ ಮಧ್ಯದಲ್ಲಿ ಸರ್ವಧರ್ಮ ಸಮನ್ವಯ ಕ್ಷೇತ್ರ ಧರ್ಮಸ್ಥಳದ 93ನೇ ಸರ್ವಧರ್ಮ ಸಮ್ಮೇಳನಕ್ಕೆ ಮುಖ್ಯ ಉಪನ್ಯಾಸಕರಾಗಿ ಆಗಮಿಸಿದವರು ರಾಷ್ಟ್ರೀಯ ಚಿಂತಕರಾದ ಶ್ರೀ ತನ್ವೀರ್ ಅಹಮದ್ ಅವರು. ಶ್ರೀ ತನ್ವೀರ್ ಅಹಮದ್ ಅವರ ಪರಿಚಯವನ್ನ ಮಾಡಿಕೊಡ್ತಕ್ಕಂಥ ಒಂದು ಕಾರ್ಯ ನಡೀತಾ ಇದೆ. ಈ ಮಧ್ಯೆ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಸಚಿವರಾದ ಡಾಕ್ಟರ್ ಎಂ ಬಿ ಪಾಟೀಲ್ ಅವರು ಹಿರಿಯರ ಆಶೀರ್ವಾದ ಪಡೆದು ತಮ್ಮ ತುರ್ತು ಕಾರ್ಯಕ್ರಮಗಳ ಕಾರಣದಿಂದ ನಿರ್ಗಮಿಸ್ತಾ ಇದ್ದಾರೆ. ಬಂಧುಗಳೇ, ಇನ್ನು ಮುಂದೆ ಶ್ರೀ ತನ್ವೀರ್ ಅಹಮದ್ ಉಲ್ಲಾ ಅವರು ಮಾತನಾಡಲಿಕ್ಕಿದ್ದಾರೆ. ಅವರ ಪರಿಚಯದ ತುಣುಕುಗಳು ನಮ್ಗೆ ಕೇಳಿ ಬರ್ತಾ ಇವೆ, ಆದರೆ ನಿಮಗೆ ನಾವು ಮುಟ್ಟಿಸಬೇಕು. ಬಹಳ ಮುಖ್ಯವಾಗಿ ಬಹುಶಃ ಈ ಕಾರ್ಯಕ್ರಮದ ಆರಂಭದಿಂದಲೇ ಅನೇಕರು ನೆನಪು ಮಾಡಿಕೊಂಡ ಹಾಗೆ ಸುಮಾರು 11 ದಿನಗಳಿಂದ ಬೆಂಗಳೂರಿನಿಂದ ಧರ್ಮಸ್ಥಳಕ್ಕೆ ಅವರು ನಡ್ಕೊಂಡು ಬಂದರು. ಪಾದಯಾತ್ರಿಗಳ ಜೊತೆಯಲ್ಲಿ ನಡ್ಕೊಂಡು ಬಂದು ತಮ್ಮ ಶ್ರದ್ಧೆಯನ್ನು ಪ್ರಕಟ ಮಾಡಿದ್ದಾರೆ ಅನ್ನೋದನ್ನು ಬಹಳ ಮುಖ್ಯವಾಗಿ ಎಲ್ಲರೂ ನೆನಪು ಮಾಡಿಕೊಂಡ್ರು. ಇನ್ನು ಮುಂದೆ ಅವರ ಮಾತುಗಳಿಗಾಗಿ ನಾವೆಲ್ಲ ಕುತೂಹಲಗಳಾಗಿದ್ದೇವೆ. ಒಂದು ರೀತಿಯಲ್ಲಿ ತನ್ವೀರ್ ಅಹಮದ್ ಉಲ್ಲಾ ಅವರು ಬಹುಮುಖ ಪ್ರತಿಭೆ ಇರತಕ್ಕಂಥ ಒಬ್ಬ ನಾಯಕರೂ ಹೌದು, ರಾಜಕಾರಣಿಯೂ ಹೌದು, ಉದ್ಯಮಿಯೂ ಹೌದು, ವಕೀಲರು ಹೌದು, ಶಿಕ್ಷಕರು ಹೌದು, ತಂತ್ರಜ್ಞ ಸಲಹೆಗಾರರು ಹೌದು, ಜೊತೆಗೆ ಅಂಕಣಕಾರರಾಗಿ, ಕವಿಯಾಗಿ ಮತ್ತು ರಾಷ್ಟ್ರಭಕ್ತರಾಗಿ ತುಂಬ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂಥವರು. ಹಣಕಾಸು, ತಂತ್ರಜ್ಞಾನ ಮತ್ತು ಆಡಳಿತ ಕ್ಷೇತ್ರಗಳಲ್ಲಿ ತುಂಬ ಆಳವಾದಂತಹ ಪರಿಣತಿ ಹೊಂದಿರತಕ್ಕಂಥ ಹೆಮ್ಮೆಯ ಕನ್ನಡಿಗ ಶ್ರೀ ತನ್ವೀರ್ ಅಹಮದ್ ಉಲ್ಲಾ ಅವರು. ಡೆಲ್, ಮಾರ್ಕ್ಸ್ ಮತ್ತು ಸ್ಪೆನ್ಸರ್ಸ್ ಮತ್ತು ಬ್ರಿಟನ್ ಫೈನಾನ್ಷಿಯಲ್ ಸರ್ವೀಸಸ್ ಅಥಾರಿಟಿ ಇವುಗಳಲ್ಲಿ ಕೆಲಸ ಮಾಡಿದ ನಂತರ ಇಮೆಂಟ್ ಹಸ್ತಾಕ್ಷರ ಇವೆಂಟ್ಸ್, ಯುನಿಯು, ಐಐ ಮತ್ತು ಪೈ ಆರ್ ಎಕ್ಟೆಕ್ಸ್ ರೋಬೋಟೆಕ್ ಫಾರ್ಮುಲೇಷನ್ಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಗಳನ್ನು ಅವರು ಸ್ಥಾಪಿಸಿ ನಡೆಸ್ತಾ ಇದ್ದಾರೆ. ಇದರ ಜೊತೆ ಜೊತೆಯಲ್ಲೇ ಪರ್ವತಾರೋಹಿ, ಜೊತೆಗೆ ಕ್ರೀಡಾಪಟು ಮತ್ತು ಸುಧಾರಣಾವಾದಿಯಾಗಿರತಕ್ಕಂಥ ತನ್ವೀರ್ ಅವರು ಯುವ ಸಬಲೀಕರಣದ ಕುರಿತು, ನೈತಿಕತೆಯ ಕುರಿತು, ಭಾರತದ ಪ್ರಗತಿಯ ಕುರಿತು ಬೇರೆ ಬೇರೆ ಚಟುವಟಿಕೆಗಳ ಮೂಲಕ ತಮ್ಮನ್ನು ತಾವು ತೊಡಗಿಸಿಕೊಂಡು ಅವರು ಶ್ರಮಿಸ್ತಾ ಇದ್ದಾರೆ. ರಾಷ್ಟ್ರದ ಒಂದು ಶ್ರೇಷ್ಠತೆಗಾಗಿ, ರಾಷ್ಟ್ರದ ಅಭಿವೃದ್ಧಿಗಾಗಿ ತಮ್ಮದೇ ಆದಂಥ ಕೊಡುಗೆಗಳನ್ನು ಅವರು ಕೊಡ್ತಾ ಇದ್ದಾರೆ. ಅದನ್ನು ಭಾಳ ಸುಂದರವಾಗಿ ಇಲ್ಲಿ ಸೇರಿರ್ತಕ್ಕಂಥ ಪ್ರೇಕ್ಷಕರಿಗೆ ಮುಟ್ಟಿಸುವಂಥ ಕೆಲಸವನ್ನು ಪರಿಚಯದ ಮೂಲಕ ಮಾಧ್ಯಮದಲ್ಲಿ ಕೊಡಲಾಗ್ತಾ ಇದೆ. ಅದನ್ನು ಇಲ್ಲಿದ್ದವರು ಕೇಳ್ತಾ ಇದ್ದಾರೆ. ಬಂಧುಗಳೇ, ಇದರ ಸಂದರ್ಭದಲ್ಲಿ ಒಂದಿಷ್ಟು ಹೊರಗಡೆ ಕಣ್ಣು ಹಾಯಿಸಿದರೆ ದೀಪೋತ್ಸವ ಅಂದರೆ ಏನು, ಲಕ್ಷ ದೀಪೋತ್ಸವ ಅಂದರೆ ಏನು ಅಂತ ಅರ್ಥ ಮಾಡಿಕೊಳ್ಳಿಕ್ಕೆ ನಮ್ಮ ಹೊರಗಿನ ದೀಪಗಳು ನಮಗೆ ಸಹಾಯ ಮಾಡ್ತಾ ಇವೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನಾಳೆ ಭಾಳ ಪ್ರಮುಖವಾದಂಥ ಲಕ್ಷ ದೀಪೋತ್ಸವ, ಆದರೆ 15ನೇ ತಾರೀಕಿನಿಂದಲೂ ಕೂಡ ಆ ದೀಪೋತ್ಸವದ ಉತ್ಸವ ಈ ಕ್ಷೇತ್ರದಲ್ಲಿ ಕ್ಷೇತ್ರದ ಸಂಭ್ರಮವನ್ನು ಹೆಚ್ಚಿಸ್ತಕ್ಕಂಥ ಕೆಲಸವನ್ನು ಮೊನ್ನೆಯಿಂದಲೂ ಕೂಡ ಮಾಡ್ತಾ ಇದೆ. ಆದರೆ ಈ ಒಂದು ಪರಂಪರೆಯನ್ನು, ಅಂದರೆ ಸರ್ವಧರ್ಮ ಸಮ್ಮೇಳನ ಮತ್ತು ಸಾಹಿತ್ಯ ಸಮ್ಮೇಳನಗಳ ಪರಂಪರೆಯನ್ನು ಪ್ರಾರಂಭಿಸಿರ್ತಕ್ಕಂಥ ಮಂಜೆ ಹೆಗ್ಡೆಯವರು ಆ ಕಾಲದಲ್ಲಿ ತಮ್ಮ ಸ್ವಾಗತ ಭಾಷಣದಲ್ಲಿ ಹೇಳಿದ್ರಂತೆ, ಇಲ್ಲಿಗೆ ಜನ ಬಂದು ಬರೇ ಬೆಳಕುಗಳನ್ನು ನೋಡಿ ಅಥವಾ ವಸ್ತು ಪ್ರದರ್ಶನ ನೋಡಿ ತಿಂಡಿ ಊಟ ಮಾಡಿ ಹೋದರೆ ಪ್ರಯೋಜನ ಇಲ್ಲ, ಅದರ ಜೊತೆ ಜೊತೆಗೆ ಅವರ ಮಾನಸಿಕ ಸಮೃದ್ಧಿಗೆ ಬೇಕಾಗಿರ್ತಕ್ಕಂತಹ ಒಳ್ಳೆಯ ವಿಚಾರಗಳನ್ನು ಕೊಡಬೇಕು, ಅದಕ್ಕೋಸ್ಕರ ಸರ್ವಧರ್ಮ ಮತ್ತು ಸಾಹಿತ್ಯ ಸಮ್ಮೇಳನಗಳು ಬೇಕು ಅಂತಕ್ಕಂತಹ ಆಶಯದಿಂದ ಸಮ್ಮೇಳನವನ್ನು ಪ್ರಾರಂಭಿಸಿದರು ಅಂತ ಅವ್ರು ಹೇಳಿದರು ಅಂತ. ಇದೀಗ ತನ್ವೀರ್ ಅಹಮದ್ ಉಲ್ಲಾ ಅವರು ತಮ್ಮ ಉಪನ್ಯಾಸವನ್ನು ಪ್ರಾರಂಭಿಸ್ತಾ ಇದ್ದಾರೆ. ಅವರ ಮಾತುಗಳಿಗೆ ನಾವೆಲ್ಲ ಕಿವಿಕೊಡೋಣ, ಅವರ ಒಳ್ಳೆಯ ಭಾವನೆಗಳನ್ನು ನಾವು ನಮ್ಮ ಮನಸ್ಸಿಗೆ ತೆಗೆದುಕೊಳ್ಳೋಣ. 1992ರಲ್ಲಿ ಒಂದು ಕ್ರಿಶ್ಚಿಯನ್ ನನಗೆ ಬಂದುಬಿಟ್ಟು ಮಾತಾಡಿದ್ರು. ಅವ್ರು ಹೇಳಿದರು, ನಮ್ಮ ವೃದ್ಧಾಶ್ರಮದಲ್ಲಿ ವೃದ್ಧರಿದ್ದಾರೆ, ಅವ್ರಿಗೆ ಸ್ನಾನ ಮಾಡಿಸೋರು ಯಾರೂ ಇಲ್ಲ, ದಯವಿಟ್ಟು ಒಮ್ಮೆ ಬಂದುಬಿಟ್ಟು ನೀನು ಸ್ನಾನ ಮಾಡಿಸಿ ಹೋಗ್ತೀಯಾ ಅಂತ. ನಾನು ಅಂದ್ಕೊಂಡೆ, ಪೂಜ್ಯರೇ ಸ್ನಾನ ಮಾಡಿಸಿದ್ರೆ ಏನೋ ಕಾಸು ಕೊಡ್ಬೋದು ಅಂತ ಹೋಗ್ಬಿಟ್ಟು ನಾನು ಸ್ನಾನ ಮಾಡಿಸ್ದೆ. ಸ್ನಾನ ಮಾಡಿಸುವಾಗ ಅವರೆಲ್ಲರೂ ನನಗೆ ಆಶೀರ್ವಾದ ಮಾಡಿದ್ರು. ನನ್ನ ಪ್ರೊಫೆಸರ್ HRK HRamakrishna ಅವರು ನನ್ನ ಸ್ನಾನ ಮಾಡಿಸ್ತಿರೋರು ನೋಡ್ಬಿಟ್ಟು ಒಂದಿನ ನನಗೆ ಕಾಲೇಜಲ್ಲಿ ಕರೆದ್ರು. ಕರೆದುಬಿಟ್ಟು ನನಗೆ ಹೇಳಿದ್ರು, ಯು ಆರ್ ಗೋಯಿಂಗ್ ಟು ಹ್ಯಾವ್ ಗ್ಲಾಡ್ ಟೈಡಿಂಗ್ಸ್ ಆಲ್ ಯುವರ್ ಲೈಫ್ ಅಂದರು. ನನಗೆ ಗ್ಲಾಡ್ ಟೈಡಿಂಗ್ಸ್ ಅಂದರೆ ಅರ್ಥ ಆಗಿಲ್ಲ. ನಾನು ಕೇಳಿದೆ, ನಾನು ಹಳ್ಳಿ ಹುಡುಗ, ಪ್ರೊಫೆಸರ್ ಗ್ಲಾಡ್ ಟೈಡಿಂಗ್ಸ್ ಅಂದರೆ ಏನು ಅಂತ. ಅವ್ರು ಹೇಳಿದ್ರು, ನಿನ್ನ ಜೀವನದಲ್ಲಿ ಯಾವತ್ತೂ ಗುಡ್ ನ್ಯೂಸ್ ಬರ್ತಾನೆ ಇರುತ್ತೆ ಅಂತ. 1992 ಅಲ್ಲಿ ನನ್ನ ಪರಿವಾರದಲ್ಲಿ ಮೊಟ್ಟ ಮೊದಲನೆಯ ವ್ಯಕ್ತಿ ಪಿ ಯು ಸಿ ಪಾಸ್ ಮಾಡಿದೆ. ನಾನು ಅಂದ್ಕೊಂಡೆ ಇದೇ ಗ್ಲಾಡ್ ಟೈಡಿಂಗ್ ಅನ್ಬಹುದು ಅಂತ. ಆಮೇಲೆ ನಾನು ಡಿಗ್ರಿ ಮಾಡಿದೆ, ಮಾಸ್ಟರ್ ಡಿಗ್ರಿ ಮಾಡಿದೆ. ನಮ್ಮ ಇಡೀ ಊರಿಗೆ ಫಸ್ಟ್ ಮಾಸ್ಟರ್ ಡಿಗ್ರಿ ಮಾಡಿದವನು. ತಿರ್ಗಾ ಲಂಡನಲ್ಲಿ ಕೆಲಸ ಸಿಕ್ತು, ಡೆಲ್ ಕಂಪ್ಯೂಟರ್ಸ್ ಅಂತ ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡೋಕ್ಕೆ ಪ್ರಾರಂಭ ಮಾಡಿದೆ. ಬಿ ಎಫ್ ಎಲ್ ಟೆಕ್ನಾಲಜೀಸಲ್ಲಿ ಕೆಲಸ ಮಾಡಿದೆ. ಇದೇ ಗ್ಲಾಡ್ ಟೈಡಿಂಗ್ಸ್ ಅಂದ್ಕೊಂಡೆ. ಒಂದು ಆಶೀರ್ವಾದ, ಒಂದೇ ಒಂದು ಆಶೀರ್ವಾದ. ಒಂದೇ ಸಾರಿ ವೃದ್ಧರು ನಾನು ಸ್ನಾನ ಮಾಡಿಸಿದ್ದು, ನನ್ನ ಪ್ರೊಫೆಸರ್ ಕೊಟ್ಟ ಆಶೀರ್ವಾದ, ತಿರ್ಗಾ ನನಗೆ ಸುಂದರವಾದ ಹೆಣ್ಮಕ್ಳು ಹುಟ್ಟಿತು. ಇದು ಗ್ಲಾಡ್ ಟೈಡಿಂಗ್ಸ್ ಅಂದ್ಕೊಂಡೆ. 7.5 ಲಕ್ಷ ಪ್ರತಿ ತಿಂಗಳು ಸಂಬಳ ಬರುವ ಕೆಲಸ ಸಿಕ್ತು. ಮೇ ಬಿ ದಿಸ್ ಇಸ್ ಗ್ಲಾಡ್ ಟೈಡಿಂಗ್ಸ್. ಒಂದು ಪ್ರಧಾನಮಂತ್ರಿಯ ಜೊತೆ ಸಮಾಲೋಚನೆ ಮಾಡುವ ಒಂದು ಸಂದರ್ಭ ಬಂತು. ಐ ಥಾಟ್ ದಿಸ್ ಮೈಟ್ ಬಿ ಎ ಗ್ಲಾಡ್ ಟೈಡಿಂಗ್. ಮಲೇಷಿಯಾ ಪ್ರೈಮ್ ಮಿನಿಸ್ಟರ್ ನನ್ನ ಮನೆಗೆ ಬಂದರು, ನನ್ನ ಪುಟ್ಟದಾದಂಥ ಮನೆಗೆ ಅವರು ಬಂದರು. ಅನೇಕ ದೇಶದ ಪ್ರಧಾನಮಂತ್ರಿ, ಮೌಂಟ್ ಎವರೆಸ್ಟ್ ಹತ್ತುವ ಒಂದು ಅವಕಾಶ ಸಿಕ್ತು ನನಗೆ. ಮೊಟ್ಟ ಮೊದಲನೇ ಬಾರಿ ಕನ್ನಡ ಬಾವುಟವನ್ನು ಹಾರಿಸುವ ಒಂದು ಒಂದು ಒಂದು ಆಪರ್ಚುನಿಟಿ ಸಿಕ್ತು. ಐ ಥಾಟ್ ದಿಸ್ ಮೈಟ್ ಬಿ ಗ್ಲಾಡ್ ಟೈಡಿಂಗ್ಸ್. ಸರಿ ಸುಮಾರು 500ಕ್ಕಿಂತ ಜಾಸ್ತಿ ಗಂಟೆ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಮೀಡಿಯಾದಲ್ಲಿ ಕೂತ್ಕೊಂಡು ಮಾತಾಡುವ ಅವಕಾಶ ಸಿಕ್ತು. ಮೈಟ್ ಬಿ ಗ್ಲಾಡ್ ಟೈಡಿಂಗ್. ಬಟ್ ಆ ಗ್ಲಾಡ್ ಟೈಡಿಂಗ್ಗೆ ಇವತ್ತು ನಾನು ಪೂರ್ಣ ವಿರಾಮ ಮಾಡ್ತಾ ಇದ್ದೀನಿ. ಯಾಕಂದರೆ ಇವತ್ತು ಸಿಕ್ಕಿರುವ ಗ್ಲಾಡ್ ಟೈಡಿಂಗ್, ಇವತ್ತು ಸಿಕ್ಕಿರುವ ಆನಂದ ನನಗೆ, ನಾನು ಎಚ್ ಆರ್ ಕೆ ಅವರೇ, ನೀವು ಕೊಟ್ಟಿರುವ ಆಶೀರ್ವಾದ ಇವತ್ತು ಸಂಪೂರ್ಣವಾಗಿದೆ, ಸಂಪೂರ್ಣವಾಗಿದೆ. ಇದಾದ ನಂತರ ಪೂಜ್ಯರೇ, ನಿಮ್ಮ ಜವಾಬ್ದಾರಿ, ನಿಮ್ಮ ಆಶೀರ್ವಾದ ನನಗೆ ಬೇಕು. ಇಲ್ಲಿಂದ ನನಗೆ ಕೇಳಿದ್ರು ಯಾರೋ, ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ನಿನ್ನ ನೋಡಿದ್ದೀಯಾ ಅಂತ. ನಾನು ಹೇಳಿದೆ ನಾನು ಯಾವತ್ತೂ ನೋಡಿಲ್ಲ, ಫೋಟೋಲಿ ನೋಡಿದ್ದೀನಿ ಅಂದೆ. ಆದರೆ ನನಗೆ ಪೂಜ್ಯ ಕಾವಂತರು ಕಾಣಿಸ್ಕೊಂಡ್ರು. ಎಲ್ಲಿ? ಆ ನವಜೀವನ ಮಾಡ್ತಾ ಇರುವ ಜನರ ಬದುಕಿಗೆ ಬೆಳಕು ಕೊಟ್ಟಿರುವ ಜೀವನದಲ್ಲಿ ಪೂಜ್ಯ ಕಾವಂತರು ಕಾಣಿಸ್ಕೊಂಡ್ರು. ಇವರು ಹಾಕಿರುವ ರೀಫಾರೆಸ್ಟೇಷನ್, ಮರದಲ್ಲಿ ಒಂದು ಹಕ್ಕಿ ಬಂದು ಗೂಡು ಕಟ್ಟಿ ಮೊಟ್ಟೆ ಇಟ್ಟು ಆ ಮಕ್ಕಳ ಧ್ವನಿಯಲ್ಲಿ ಪೂಜ್ಯ ಕಾವಂತರು ನನ್ನ ಕಾಣಿಸ್ಕೊಂಡ್ರು. ಆ ಲೇಕ್ ರಿಜಿನೋವೇಷನ್ ಕಾರ್ಯಕ್ರಮದಲ್ಲಿ ಒಂದು ಕರು ಮತ್ತು ಹಸು ಬಂದು ಅಲ್ಲಿ ನೀರು ಕುಡಿದು ಅದು ಚೆಲ್ಲುವ ಸೀ ಹಾಲಲ್ಲಿ ಪೂಜ್ಯ ಕಾವಂತರು ಕಾಣಿಸ್ಕೊಂಡ್ರು. ಡಿಯರ್ ಸ್ಟೂಡೆಂಟ್ಸ್, ಐ ವಾಸ್ ಥರೋಲಿ ಇಂಪ್ರೆಸ್ಡ್ ಬೈ ದಿಸ್ ಎಜುಕೇಷನಲ್ ಇನ್ಸ್ಟಿಟ್ಯೂಟ್. ಟುಡೇ ವೆನ್ ಯು ಹ್ಯಾವ್ ಟು ಪೇ ಲ್ಯಾಕ್ಸ್ ಟುಗೆದರ್ ಜಸ್ಟ್ ಟು ಟೀಚ್ ಯುವರ್ ಚಿಲ್ಡ್ರನ್ ಎ ಬಿ ಸಿ ಡಿ, ಯು ಆರ್ ಗೆಟಿಂಗ್ ಎನ್ ಎಜುಕೇಷನ್ ಅಟ್ ಅನ್ ಅಫೋರ್ಡಬಲ್ ಪ್ರೈಸ್, ದಟ್ ಟು ಕ್ವಾಲಿಟಿ ಎಜುಕೇಷನ್. ಲಕ್ಷ ದೀಪೋತ್ಸವ ಇಲ್ಲ ಈ ಕಾರ್ಯಕ್ರಮದ ಹೆಸರು. ಈ ಕಾರ್ಯಕ್ರಮದ ಹೆಸರು ಕೋಟಿ ದೀಪೋತ್ಸವ. ಯಾಕಂದ್ರೆ ಅಲ್ಲಿ ಕೂತಿರುವ ಒಂದೊಂದು ಮಗುವಿನ ಮನಸ್ಸಲ್ಲಿ ಕೋಟಿ ಕೋಟಿ ದೀಪ. ಯು ಆರ್ ದಿ ಫ್ಯೂಚರ್. ನೋಬಡಿ ಕ್ಯಾನ್ ಬಿಲ್ಡ್ ದಿಸ್ ನೇಷನ್ ಆಸ್ ಮಚ್ ಆಸ್ ಯು ಕ್ಯಾನ್. ಈ ದೇಶ ನಿಮ್ದು. ಪೂಜ್ಯರಾದಂಥ ಸ್ವಯಂ ಪ್ರಕಾಶ್ ಸಚ್ಚಿದಾನಂದ ಸ್ವಾಮಿಗಳ ಪಾದಕ್ಕೆ ನಾನು ನಮಸ್ಕರಿಸುತ್ತ ಅವರು ಒಂದು ಮಾತು ಹೇಳಿದರು, ಸತ್ಯ ಅಂತ. ನಮ್ಮ ಮುಂಡಕ ಉಪನಿಷತ್ತಿನಲ್ಲಿ ಒಂದು ಶ್ಲೋಕ ಇದೆ, ಸತ್ಯಮೇವ ಜಯತೆ ನಾನೃತಂ, ಸತ್ಯೇನ ಪಂಥಯತೋ ದೇವಯಾನ ಏನಾಕ್ರಮಂಕರಿಷೋ ಹ್ಯಾಪ್ತ ಕಾಮ ಯತ್ರ ತತ್ ಸತ್ಯಸ ಪರಮಂ ನಿಧಾನಂ, ಯತ್ರ ತತ್ ಸತ್ಯಸ ಪರಮಂ ನಿಧಾನಂ. ಖುರಾನ್ ಒಂದು ಆಯತಲ್ಲಿ ಖುರಾನ್ ಹೇಳುತ್ತೆ, ಹುಲ್ ಜಾ ಹಕ್ ವಾ ಜಹಕ್ ಅಲ್ ಬಾತಿಲ್ ಇನ್ನಲ ಬಾತಿಲ ಕಾನ ಜಹುಕ. ಸತ್ಯ ಯಾವಾಗಲೂ ಗೆಲ್ಲುತ್ತೆ, ಸುಳ್ಳು ಯಾವತ್ತೂ ಸೋಲುತ್ತೆ. ಸುಳ್ಳು ಹುಟ್ಟಿರದೆ ಸೋಲಕ್ಕೋಸ್ಕರ ಯಾವುದೇ ಸುಳ್ಳು ವ್ಯಕ್ತಿಗಳ ಅವರು ಸೋಲು ಖಚಿತ. ಪೂಜ್ಯರೇ, ಸರಿ ಸುಮಾರು ನಾನು 11, 12, 13 ವರ್ಷ ನಾನು ಕನ್ನಡನೇ ಕೇಳಿಲ್ಲ. ಯಾಕಂದರೆ ನಾನು ಲಂಡನಲ್ಲಿದ್ದೆ, ಆಮೇಲೆ ಯು ಎಸ್ ಅಲ್ಲಿದ್ದೆ. ನಾನು ಏನಾದರೂ ಕನ್ನಡದಲ್ಲಿ ತಪ್ಪು ಮಾತಾಡ್ತಾ ಇದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಆದರೆ ಈ ಭಾಷೆಗೆ ನಾನು ತುಂಬ ಪ್ರೀತಿ ಮಾಡ್ತೇನೆ, ಪ್ರೇಮ ಮಾಡ್ತೇನೆ. ನನಗೆ ಜನ ಕೇಳಿಕೊಂಡ್ರು, ನಿನ್ನ ಒಂದು ನೀನು ನಡ್ಕೊಂಡು ಬರ್ತಾ ಇರುವ ದಾರಿಯಲ್ಲಿ ನಿನಗೆ ನಡೆದ ಘಟನೆಗಳು ಹೇಳುವಂತ ಸಾವಿರಾರು 10,000ಕ್ಕಿಂತ ಹೆಚ್ಚು ಜನರ ನಾವು ಭೇಟಿ ಮಾಡಿದ್ವಿ. ಪೂಜರೆ, ಒಂದು ಇಟ್ಲಿ ಅಂಗಡಿಗೆ ಹೋದೆ ನಾನು. ಇಡ್ಲಿ ಅವನು ಕೇಳಿದೆ, ನಾನು ಇಡ್ಲಿ ಕೊಡ್ತೇನಪ್ಪ, ನಾನು ಕಾಸು ಕೊಡಲ್ಲ, ನನ್ನ ಹತ್ರ ಕಾಸಿಲ್ಲ, ಇಡ್ಲಿ ಕೊಡ್ತೇನಪ್ಪ ಅಂತ. ಬನ್ನಿ ಸರ್ ಅಂದ, ಇಡ್ಲಿ ಕೊಟ್ಟ. ಇಡ್ಲಿ ಕೊಟ್ಟ ನಂತರ ಅದು ಏನು ಮಾಡ್ದ, ಆರಿಸಿ ಒಳ್ಳೆ ಇಡ್ಲಿ ಕೊಟ್ಟ ನನಗೆ. ನನಗೆ ಇಷ್ಟವಾಯಿತು. ಇದು ಭಾರತೀಯ ಸಂಸ್ಕೃತಿ, ಅದೇ ಪೂಜ್ಯರು ಹೇಳ್ತಾ ಇದ್ದುದು. ಧರ್ಮ, ಜಾತಿ, ಯಾರು ಏನು ಕೆಲಸಕ್ಕೆ ಹೋಗ್ತಾ ಇದ್ದಾನೆ, ಅವನ ನಿಮ್ಮ ಎನಿಮಿ ಇದ್ರೂ ಅವನಿಗೆ ಒಳ್ಳೆ ಕೆಲಸನ ಮಾಡುವ, ಉಳಿತು ಮಾಡುವ ಕೆಲಸವೇ ಭಾರತೀಯ ಸಂಸ್ಕೃತಿ. ಅವನು ಇಡ್ಲಿ ಕೊಟ್ಟ. ಇಡ್ಲಿ ಕೊಟ್ಟ ನಂತರ ನಾನೇನು ಮಾಡಿದೆ, ನನ್ನ ಜೋಬಿನಿಂದ ಎತ್ತಿ ಅವನಿಗೆ 500 ರೂಪಾಯಿ ಕೊಟ್ಟೆ. ಸರ್ ಯಾಕೆ ಸರ್ ಒಂದು ಇಡ್ಲಿಗೆ ಅಂತ. ಇಲ್ಲಪ್ಪ ಇಟ್ಕೊಳ್ಳ ಅಂದ. ಅವಳ ಶ್ರೀಮತಿ ಬಂದಳು, ಬಂದು ನಾನು ಕೇಳಿದೆ, ಏನಮ್ಮ ಮಕ್ಕಳು ಫೀಸ್ ಕಟ್ಟಿದ್ಯಾ ಅಂತ. ಅವಳಿದ್ರು, ಏನೋ ಮಾಡಿದ್ದೀವಿ ಸರ್ ಅಂದರು. ನಾನು ಎತ್ತು ಅಲ್ಲಿ ಇನ್ನು 3,000 ರೂಪಾಯಿ ಕೊಟ್ಟೆ. ಅಯ್ಯಮ್ಮನ ಕಣ್ಣಲ್ಲಿ ನೀರು ಬಂತು. ನಾನು ಕೇಳಿದೆ ಏನಮ್ಮ ಆಯಿತು ಅಂತ, ಏನಮ್ಮ ಆಯಿತು ಅಂತ ಕೇಳಿದಾಗ ಅವಳು ಹೇಳಿದರು, ಸರ್ ನಿನ್ನೆ ನಮ್ಮ ಸ್ಟವ್ ಕಳ್ತನವಾಯಿತು ಸರ್, ಗ್ಯಾಸ್ ಕಳ್ತನವಾಯಿತು. ನನ್ನ ತಾಯಿ ಮೇಲೆ ಆಣೆ ಹಾಕಿ ಹೇಳ್ತಾ ಇದ್ದೀನಿ, ಅವಳು ಹೇಳಿದ ಮಾತು, ನಮ್ಮ ಗ್ಯಾಸ್ ಕಳ್ತನವಾಯಿತು, ನಮ್ಮ ಸ್ಟವ್ ಕಳ್ತನವಾಯಿತು. ಆ ಮಂಜುನಾಥನ ರೂಪದಲ್ಲಿ ತಾವು ಬಂದಿದ್ದೀರ ಅಂತ ನನಗೆ ಹೇಳಿದ್ಲು. ಐ ಡಿಂಟ್ ಟೆಲ್ ಹರ್ ದಟ್ ಐ ಆಮ್ ಗೋಯಿಂಗ್ ಟು ಪಾದಯಾತ್ರೆ ಟು ಶ್ರೀ ಧರ್ಮಸ್ಥಳ. ನಾನು ಹೇಳಿಲ್ಲ ಆಕೆ. ಅವಳೇನು ಹೇಳಿದ್ಲು, ಮಂಜುನಾಥ ರೂಪ. ನಮ್ಮ ಪ್ರೋಗ್ರಾಮ್ ಆರ್ಗನೈಸರ್ಸ್ ಭಗವದ್ಗೀತೆಯ ಒಂದು ಶ್ಲೋಕ ಹೇಳಿದರು. ನನಗೂ ಸ್ವಲ್ಪ ದೊಡ್ಡವರ ಆಶೀರ್ವಾದದಿಂದ, ಅವರ ಕಾಲ ಆಶೀರ್ವಾದದಿಂದ ಸ್ವಲ್ಪ ನಾನು ಅರ್ಥ ಮಾಡಿಕೊಂಡಿದ್ದೀನಿ. ದುಃಖೇಶ್ವನು ಅನುದುಗತ ಮನಃ ಸುಖೇಶು ವಿಗತ ಸ್ಪೃಹ ವಿತರಾಗ ಭಯ ಕ್ರೋಧ ಸ್ಥಿತ ಧೀರ್ ಮುನಿ ರುಚ್ಯತೆ. ಆ ಸಂಪೂರ್ಣ ಗುಣಗಳು ಎಲ್ಲರೂ ನೀವು ನೋಡಬೇಕಂದ್ರೆ ಪೂಜಾ ಖಾವಂತರ ಮುಖದಲ್ಲಿ ನೀವು ನಾಡ್ಕೊಂಡ್ಬಹುದು. ಹೇಗೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಸಂಭವಾನಿ ಯುಗೆ ಯುಗೆ, ಯು ಆರ್ ದಿ ಯುಗಾಸ್. ಎಲ್ಲಿ ಮನಸ್ಸಿನಲ್ಲಿ ಬೇರೆಯವರಿಗೆ ಒಳ್ಳೇದು ಮಾಡುವ ಸಂಸ್ಕೃತಿ ಇದೆ ಅಲ್ಲಿ ಧರ್ಮ. ಪ್ರೀತಿ, ಪ್ರೇಮ, ತ್ಯಾಗ, ಅನುರಾಗ, ಅದೇ ತಾನೇ ಧರ್ಮ. ದಿಸ್ ಈಸ್ ಧರ್ಮಸ್ಥಳ, ದಿಸ್ ಈಸ್ ಧರ್ಮಸ್ಥಳ. ಪೂಜ್ಯರೇ, ಧರ್ಮಸ್ಥಳ ಅಂದ್ರೆ ಇದೇ ತಾನೇ ಸ್ವಾಮಿಗಳೇ, ಇದೇ ತಾನೇ, ದಿಸ್ ಇಸ್ ಧರ್ಮಸ್ಥಳ. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ಅರ್ರಹ್ಮಾನಿರ್ ರಹೀಂ. ಖುರಾನ್ ಹೇಳುತ್ತೆ, ಯಹ ಪಹಲಾ ಸಬಕ್ ಕಿತಾಬೆ ಹುದಾಕ, ಮೊಟ್ಟ ಮೊದಲನೆಯ ಪಾಠ ಇಸ್ಲಾಮದು ಏನು, ಇಡೀ ಜಗತ್ತು ನಿನ್ನ ಒಡೆಯರು, ನಿನ್ನ ನಿನ್ನ ನಿನ್ನ ಅಣ್ಣ ತಮ್ಮಂದರು. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಇಸ್ಲಾಂ ಧರ್ಮಕ್ಕೋಸ್ಕರ ಮಾತ್ರ ಪರವಾದಿಯಿಲ್ಲ, ಇಡೀ ಮಾನವ ಕುಲಕ್ಕೆ. ಅದೇ ಥರ ಗೌತಮ್ ಬುದ್ಧರು, ಅದೇ ಥರ ಮಹಾವೀರ್, ಭಗವಾನ್ ಮಹಾವೀರ್, ಅದೇ ಥರ ಬಸವಣ್ಣವರು ಹೇಳುವ ಹಿತವಚನ ನಮ್ಮೆಲ್ಲರಿಗೂ, ದಯವೇ ಧರ್ಮದ ಮೂಲವಯ್ಯ, ಸತ್ಯದ ಬಲದಿಂದ ಸತ್ಯದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ಅಂಧಕಾರದ ಕೇಡು ನೋಡಯ್ಯ, ಅವನ ಶರಣದಿಂದ ತನ್ನ ಬಾಳು ಕೇಡು ನೋಡಯ್ಯ. ಇಫ್ ದೇರ್ ಈಸ್ ಎನಿ ಐಡೆಂಟಿಟಿ ಮೈ ಡಿಯರ್ ಚಿಲ್ಡ್ರನ್, ಮೈ ಡಿಯರ್ ಸ್ಟೂಡೆಂಟ್ಸ್, ಇಫ್ ಯು ವಾಂಟ್ ಟು ಹ್ಯಾವ್, ಯು ನೀಡ್ ಟು ಬಿ ಎನ್ ಎಟರ್ನಲ್ ಸ್ಟೂಡೆಂಟ್. ಕ್ಲಾಸ್. ಯಾವಾಗ ನೀವು ಹುಟ್ಟಿರೋ ಸಾಯವರೆಗೂ ಕಲಿತಾನೇ ಇರಬೇಕು. ವಿಶೇಷವಾಗಿ ಐ ವಾಂಟ್ ಟು ರಿಯಲಿ ಟೆಲ್ ದಿಸ್ ಟು ಇಂಟರ್ನ್ಯಾಷನಲ್ ಮೀಡಿಯಾ. ಐ ಆಮ್ ಶೋರ್ ದಿಸ್ ಮೆಸೇಜ್ ಇಸ್ ಗೋಯಿಂಗ್ ಟು ಗೋ ಟು ಇಂಟರ್ನ್ಯಾಷನಲ್ ಮೀಡಿಯಾ ಥ್ರೂ ಸೋಷಿಯಲ್ ಮೀಡಿಯಾ. ಆಲ್ ದೋಸ್ ಪೀಪಲ್ ಹೂ ವಾಂಟೆಡ್ ಟು ಡಿಗ್, ಪ್ಲೀಸ್ ಕಮ್ ಅಂಡ್ ಡಿಗ್ ವೆರಿ ಡೀಪ್. ವೆನ್ ಯು ಡಿಗ್ ವೆರಿ ಡೀಪ್, ಯು ನೋ ವಾಟ್ ಆರ್ ಯು ಗೋಯಿಂಗ್ ಟು ಫೈಂಡ್ ಹಿಯರ್? ಲವ್, ಕೇರ್, ಹ್ಯುಮ್ಯಾನಿಟಿ, ಎಜುಕೇಷನ್, ಟುಗೆದರ್ನೆಸ್, ಫ್ರೆಂಡ್ಲಿನೆಸ್. And you, above all, beyond your comprehension, you are going to find India. All those people who wanted to really find something, please come and find. You will really find what I am saying. ನನಗೆ ಪೂರನ್ ಯಾವತ್ತು ಫೋನ್ ಮಾಡಿ ಕೇಳ್ತಾ ಇದ್ರು, ಹೇಗೆ ನಡೀತಾ ಇದೆ, ಹೇಗೆ ನಡೀತಾ ಇದೆ, ಹೇಗೆ ನಡೀತಾ ಇದೆ. ನಾನು ಕೇಳಿದೆ, ಯಾಕೆ ಪೂರನ್ ಇಷ್ಟೊಂದು ಕ್ವೆಶನ್ ಕೇಳ್ತಾ ಇದ್ರೆ ಅಂದರೆ, ಅಮ್ಮ ಹೇಮಾವತಿ ಯಾವತ್ತು ಕೇಳ್ತಾ ಇದ್ದೀರಾ, ಕೇಳ್ತಾ ಇರ್ತಾರೆ ನೀವು ಹೇಗಿದ್ದೀರಂತ. ಅಮ್ಮ ತಾವಮ್ಮನೇ, ತಾವು ನನಗೆ ಎರಡು ಇಬ್ಬರು ಕೇಳ್ತಾ ಇದ್ರು, ಒಂದು ನನ್ನ ತಾಯಿ, ಮತ್ತೊಂದು ನೀವು. ಐ ಆಮ್ ಆಬ್ಸೊಲ್ಯೂಟ್ಲಿ ಆಲ್ ರೈಟ್. ನನ್ನ ಭಾಷಣದಲ್ಲೂ ನಾನು, ನನ್ನ ಪ್ರೆಸ್ ಕಾನ್ಫರೆನ್ಸಲ್ಲೂ ಹೇಳಿದೆ, ಪ್ರೀತಿ ಮಾಡೋರು ಅಶೋಕ ಸ್ತಂಭದ ನಾಲ್ಕನೇ ಸಿಂಹ. ನಾವು ಕಾಣಿಸ್ಕೊಂಡಲ್ಲ, ನಾವು ಹಿಂದೆ ಇರ್ತೀವಿ. ಯಾವತ್ತು ಅವಶ್ಯಕತೆ ಇರುತ್ತೆ, ವಿ ಆರ್ ದ ಒನ್ ಹೂ ಇಸ್ ಗೋಯಿಂಗ್ ಟು ಕಮ್ ಫಸ್ಟ್. ಅಂಡ್ ಫಾರ್ ದಿಸ್ ಗ್ರೇಟ್ ಆರ್ಗನೈಸೇಷನ್ ಐ ವಾಂಟ್ ಟು ಟೆಲ್, ಈವನ್ ಅಟ್ ದಿ ಕಾಸ್ಟ್ ಆಫ್ ಮೈ ಲೈಫ್, ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ವಿತ್ ದಿಸ್ ಆರ್ಗನೈಸೇಷನ್. ವೀರೇಂದ್ರ ಹೆಗಡೆಯವರೇ, ನಿಮ್ಮ ಪರ್ಮಿಷನ್ ಇದ್ದರೆ ನಾನು 4-5 ಜನರ ಹೆಸರು ತಗೊಳ್ಳೋಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಇದು ನನ್ನ ಕಾಲಿಲ್ಲ, ನನ್ನ ಜೊತೆ ಬಂದಿರುವ ಸ್ನೇಹಿತರ ಕಾಲು, ಅವರು ಕೊಟ್ಟಿರುವ ಶಕ್ತಿ. ಫಾರ್ ಲಾಸ್ಟ್ 11 days, ನಾಟ್ ಈವನ್ ಒನ್ಸ್ ಯಾರಿಗೂ ಮನಸ್ತಾಪ ಆಗಿಲ್ಲ. ಯಾಕಂದರೆ 35 ಜನ ನಡ್ಕೊಂಡು ಬರ್ತಾ ಇರೋವರೆಗೆ, ಸಹಜ human beings, not even once. Timmaya Kondavadi avaru, please idi karyakramakke banni banni. Timmaya avaru illa banni, nan jothe pakkadalli nittkolli ka banni. Timmaya Kondavadi, he is a businessman, he is a builder, the man, he was the president of the entire ee nama padayatre karyakramada ruwari avaru. Timmaya Kondavadi nanna tamma. ಅವನಿಗೆ ಈ ಧರ್ಮಕ್ಷೇತ್ರ ಅಂದರೆ, ಧರ್ಮಸ್ಥಳ ಅಂದರೆ ಗೊತ್ತಿಲ್ಲ ಅವನಿಗೆ. ಎಷ್ಟು ಪ್ರೇಮ, ಎಷ್ಟು ಪ್ರೀತಿ, ಎಲ್ಲಿಂದ ಆ ಶಕ್ತಿ ತರ್ತಾನೆ. ನನಗೆ ಪೂಜೆ ಖಾವಂತರು ಕೇಳಿದ್ರು, ಹೌ ಮೆನಿ ಕಿಲೋಸ್ ಹ್ಯಾವ್ ಯು ಲಾಸ್ಟ್ ಅಂತ. ಐ ಸೆಡ್ ಐ ಡೋಂಟ್ ಹ್ಯಾವ್ ಎನಿ ಕಿಲೋಸ್ ಟು ಲಾಸ್ಟ್, ಬಟ್ ಸರ್ಟನ್ಲಿ ಒನ್ ಮ್ಯಾನ್ ಹಿ ಹ್ಯಾಸ್ ಲಾಸ್ಟ್ ಸರ್ಟನ್ ಕಿಲೋಸ್, ಬಟ್ ಹಿ ಹ್ಯಾಸ್ ಗೇನ್ಡ್ ಅ ಲಾಟ್ ಆಫ್ ನಾಲೆಜ್, ಅ ಲಾಟ್ ಆಫ್ ಕ್ರಿಯೇಟಿವಿಟಿ. ನನ್ನ ತಮ್ಮ ರಾಕೇಶ್ ಜೈನ್, ದಯವಿಟ್ಟು ಜೋರಾಗಿ ಚಪ್ಪಾಳೆ ಅಂತಗೆ ನೀವು ಪ್ಲೀಸ್ ಬರಮಾಡ್ಕೊಳ್ಳಿ. ಈ ಶರೀರ ಹೊತ್ಕೊಂಡು ಅಲ್ಲಿಂದ ಇಲ್ಲೋರ್ಗೆ ಬಂದಿದ್ದಾರೆ. ಮೊಯಿನ್ ಖಾನ್ ದಯವಿಟ್ಟು ಬರಬೇಕು, ದೊಡ್ಡ ಉದ್ಯಮಿ. ಈ ಚಿಕ್ಕ ಹುಡುಗ 30 ಕೋಟಿ ರೂಪಾಯಿ ವ್ಯಾಪಾರ ಮಾಡ್ತೇನೆ ಒಂದು ವರ್ಷಕ್ಕೆ, ಆದರೆ ಅವನು ಹೇಳ್ದ, ನಾನು ಎಲ್ಲವನ್ನು ಬಿಟ್ಟು ಇಲ್ಲಿ ಬರ್ತೀನಿ ಅಂತ. ಮೊಯಿನ್ ಖಾನ್ ನಮ್ಮ ತಿರುಪತಿ ದೇವಸ್ಥಾನದ ಅರ್ಚಕರು, ಅವರ ವಂಶಕರು. ನಮ್ಮ ವೆಂಕಟೇಶ್ ರಂಗಾಚಾರ್ ನಮ್ಮ ಜೊತೆಯಲ್ಲಿ ಹೆಜ್ಜೆನು ಇಟ್ಟಿದ್ದ, ಎಲ್ಲರೂ ನೋಡ್ತಾ ಇದ್ರು. ಒಂದು ಮುಸಲ್ಮಾನ, ಒಂದು ಸಂಪೂರ್ಣವಾಗಿ ಬ್ರಾಹ್ಮಣರ ಕಾಣಿಸ್ಕೊಂಡಿರೋ ಬ್ರಾಹ್ಮಣ, ಒಂದೇ ತಟ್ಟೆಯಲ್ಲಿ ಊಟ ಮಾಡಿಕೊಂಡು ಬಂದಿದ್ದೀವಿ. ವೆಂಕಟೇಶ್ ರಂಗಾಚಾರ್ ನಾವಿಬ್ಬರೇ 100% ನಡ್ಕೊಂಡು ಬಂದಿದ್ದು, ಒಂದು ನಾನು, ಒಂದು ವೆಂಕಟಪ್ಪ. ದಯವಿಟ್ಟು ಸ್ಟೇಜ್ ಮೇಲೆ ಬನ್ನಿ. ಈ ವೆಂಕಟಪ್ಪ ಅವರ ತಾಯಿ ಫೋನ್ ಮಾಡಿ ಹೇಳ್ತಾ ಇದ್ರು, ನಿನಗೆ ಈ ಸಿಕ್ಕಿರುವ ಭಾಗ್ಯ ನಮ್ಮ ಜನ್ಮದಲ್ಲಿ ಯಾರಿಗೂ ಸಿಕ್ಕಿಲ್ಲಪ್ಪ ಅಂತ. ಇದು ವೆಂಕಟಪ್ಪ, ಬಾರಪ್ಪ ವೆಂಕಟಪ್ಪ. ಪಿಯೂಷ್, ಸೈಯದ್, ಸಾಗರ್, ದಯವಿಟ್ಟು ಎಲ್ಲರೂ ಒಮ್ಮೆ ಬಂದ್ಬಿಡಿ, ಬಿಕಾಸ್ ದಿಸ್ ಈಸ್ ಅ ಗ್ರೇಟ್ ಆಪರ್ಚುನಿಟಿ. This is a great opportunity. ಪೂಜ್ಯರೇ, ಇವ್ರ ನಿಮ್ಮೆಲ್ಲರ ಆಶೀರ್ವಾದ ಇವರ ಮೇಲೆ ಇರಲಿ, ಇವರಿಗೆ ಕೃಪೆ ಇರಲಿ ಅಂತ ಹೇಳಿದ್ರು. ಹೋಗಿ ಹೋಗಿ ಹೋಗಿ, ಆಶೀರ್ವಾದ ತಗೊಳ್ಳಿ, ಎಲ್ಲರೂ ಆಶೀರ್ವಾದ ತಗೊಳ್ಳಿ. ವೀರಸ್ವಾಮಿಯವರೇ ದಯವಿಟ್ಟು ಬರಬೇಕು. ವೀರಸ್ವಾಮಿಯವರೇ ಜಾಬಿಟ್ಟ ಜಾ ಸೈಯದ್ ಹೋಗಿ. ನನಗೆ ಯಾರಿಗಾದ್ರೂ ನಾನು ಮರ್ತಿದ್ರೆ ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕು. ದಯವಿಟ್ಟು ಹೇಮಂತ್ ಕೇಳುಗ ಬಂಧುಗಳೇ, ಉಪನ್ಯಾಸ ನಡೀತಾ ಇದೆ, ಆದರೆ ಅದರ ಮಧ್ಯೆ ತೀರಾ ಪ್ರಾಕ್ಟಿಕಲ್ ಆಗಿರ್ತಕ್ಕಂಥ ಘಟನೆ ವೇದಿಕೆಯಲ್ಲಿ ನಡೀತಾ ಇದೆ. ಯಾಕೆ ಅಂದರೆ ಶ್ರೀ ತನ್ವೀರ್ ಅಹಮದ್ ಉಲ್ಲಾ ಅವರ ಜೊತೆಯಲ್ಲಿ ಪಾದಯಾತ್ರೆಯಲ್ಲಿ ಬಂದ ಪ್ರತಿಯೊಬ್ಬ ವಿಶಿಷ್ಟ ವ್ಯಕ್ತಿಯೂ ಕೂಡ ಬೇರೆ ಬೇರೆ ಧರ್ಮದ ವ್ಯಕ್ತಿಗಳು, ಆದರೆ ಬ್ರಾಹ್ಮಣರಿದ್ದಾರೆ, ಜೈನರಿದ್ದಾರೆ, ಅದರಲ್ಲಿ ಮುಸಲ್ಮಾನರಿದ್ದಾರೆ, ಹಿಂದೂಗಳಿದ್ದಾರೆ, ಅವರೆಲ್ಲರೂ ಸೇರಿ ಪಾದಯಾತ್ರೆಯಲ್ಲಿ ಬಂದಿದ್ದಾರೆ. ಅವರನ್ನು ಸಮೀವುಲ್ಲಾ ಅವರು ಕ್ಷಮಿಸಿ, ತನ್ವೀರ್ ಅಹಮದುಲ್ಲಾ ಅವರು ವೇದಿಕೆಗೆ ಕರೆದ್ರು. ಆದ್ದರಿಂದ ಅವರನ್ನು ಈಗ ಪೂಜ್ಯ ಹೆಗ್ಗಡೆಯವರು, ಸ್ವಾಮೀಜಿಯವರು ಸತ್ಕರಿಸ್ತಾ ಇದ್ದಾರೆ. ಇಲ್ಲಿ ನಮಗೆ ಅನ್ನಿಸ್ಬೋದು ಭಾಷಣ ನಿಂತು ಹೋಯ್ತಲ್ಲ ಅಂತ, ಹಾಗಿಲ್ಲ. ನಿಜವಾಗಿ ಸಮಾಜ ಹೇಗಿದೆ, ಹೇಗೆ ಎಲ್ಲ ಧರ್ಮದವರು ಒಟ್ಟಿಗೆ ಕೂಡಿ ಬದುಕ್ತಾ ಇದ್ದಾರೆ, ಒಟ್ಟಿಗೆ ತಮ್ಮ ಜೀವನದ ನಡೆಯನ್ನು ನಡ್ಕೊಂಡು ಹೋಗ್ತಾ ಇದ್ದಾರೆ ಎನ್ನುವುದನ್ನು ತನ್ವೀರ್ ಅವರು ಇದನ್ನು ತೀರಾ ಪ್ರಾಕ್ಟಿಕಲ್ ಆಗಿ ಈ ವೇದಿಕೆಯಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಆದ್ದರಿಂದ ಭಾಷಣಕ್ಕಿಂತ ಇದು ದೊಡ್ಡದು ಅಂತ ನಾವು ಭಾವಿಸ್ಕೊಳ್ಬೇಕಂತ ಸಂಗತಿ. ಯಾಕಂದರೆ ಹೀಗೆ ಇಡೀ ಸಮಾಜ ಸರ್ವಧರ್ಮೀಯರು ಜೊತೆಯಾಗಿ ಬದುಕಬೇಕು ಅಂತಕ್ಕಂಥ ಆದರ್ಶವನ್ನು ಈ ವೇದಿಕೆಯಲ್ಲಿ ಉಪನ್ಯಾಸಕ್ಕಿಂತ ಮಿಗಿಲಾಗಿ ಅವರು ತೋರಿಸ್ಕೊಟ್ಟಿದ್ದಾರೆ ಅಂತ ಭಾವಿಸ್ಕೊಳ್ತಾ, ಅವರೆಲ್ಲರನ್ನು ಕೂಡ ಸತ್ಕರಿಸ್ತಾ ಇರತಕ್ಕಂಥ ಸುಂದರವಾದಂಥ ದೃಶ್ಯಕ್ಕೆ ನಾವು ಇಲ್ಲಿ ಅಮೃತವರ್ಷಿಣಿ ಸಭಾಭವನದಲ್ಲಿ ಸಾಕ್ಷಿಗಳಾಗ್ತಾ ಇದ್ದೇವೆ ಅನ್ನೋದನ್ನು ಹೇಳ್ತಾ, ಈ ವರ್ಷದ ಲಕ್ಷದೀಪೋತ್ಸವಕ್ಕೆ ಶ್ರೀ ತನ್ವೀರ್ ಅಹಮದುಲ್ಲಾ ಅವರ ಆಗಮನ ಮತ್ತು ಅವರ ಉಪನ್ಯಾಸ ವಿಶೇಷ ಕಳೆ ಕೊಡ್ತಾ ಇದೆ. ಅವರ ಮಾತು ಮುಂದುವರಿಸ್ತಾ ಇದ್ದಾರೆ, ಆ ಮಾತುಗಳನ್ನು ನಾವು ಮುಂದಕ್ಕೆ ಕೇಳೋಣ. ಕತ್ತಲೆ ಇತ್ತು ಅನಿಸ್ತೆ, ಆ ಕತ್ತಲೆಯನ್ನು ದೂರ ಮಾಡೋಕ್ಕೆ, ನಿಮ್ಮೆಲ್ಲರ ಆಶೀರ್ವಾದ ಪಡ್ಕೊಳ್ಳೋಕ್ಕೆ ಆ ಸ್ವಯಂ ದೇವರು ನನಗೆ ಶಕ್ತಿ ಕೊಟ್ಟ. ನಾಟ್ ಇವನ್ ಒನ್ಸ್ ಐ ಫೆಲ್ಟ್. ಅಂಡ್ ಇನ್ನೊಂದು ಹೇಳಬೇಕಂತ ಪೂಜ್ಯರೇ, ನಂದು ಒಂದು ಕಂಪ್ನಿ ಇದೆ, ಪುಟ್ಟದಾದಂಥ ಕಂಪ್ನಿ ಇದೆ ಯು ಎಸ್ ಅಲ್ಲಿ. ನಮಗೊಂದು ಭಯ ಇತ್ತು, ಯಾರ್ದೋ ಒಂದು ಕಂಪ್ನಿಗೆ ನಾವು ಬಿಸ್ನೆಸ್ ಮಾಡಿದ್ವಿ, ಕಾಸು ಬರುತ್ತೆ ಇಲ್ಲ ಅಂತ ನಮ್ಗೆ ಭಯ ಇತ್ತು. ನನಗೆ ಡಾಕ್ಟರ್ ಅಮ್ಜದ್, ಒನ್ ಆಫ್ ದಿ ಟಾಪ್ ಸೈಂಟಿಸ್ಟ್ ಆಫ್ ದ ವರ್ಲ್ಡ್, ಡಾಕ್ಟರ್ ಅಮ್ಜದ್ ಪ್ಲೀಸ್ ಸ್ಟ್ಯಾಂಡ್. ಡಾಕ್ಟರ್ ಅಮ್ಜದ್ ನನಗೆ ಫೋನ್ ಮಾಡಿ ಹೇಳ್ತಾರೆ, ವಿ ಹ್ಯಾವ್ ಗಾಟ್ ಬಿಸ್ನೆಸ್ನ ನಾನು ಕೇಳಿಲ್ಲ, ಕಾಸು ಬರುತ್ತೆ ಅಂತ ನೀನು ಇಮೇಲೂ ಮಾಡಿಲ್ಲ. ನನಗೆ ಡಾಕ್ಟರ್ ಅಮ್ಜದ್ ಫೋನ್ ಮಾಡಿ ಬರ್ತಾರೆ, ಹೇಳ್ತಾರೆ ವಿ ಹ್ಯಾವ್ ಗಾಟ್ ಅವರ್ ಫಸ್ಟ್ ಮಿಲಿಯನ್ ಅಂತ. ಅದು ಪೂಜ್ಯರ ಆಶೀರ್ವಾದನೇ ಇರಬೇಕು. ಸೊ ನಾವು ಪೂಜ್ಯರೆ, ಇಲ್ಲಿಂದ ನನಗೊಂದು ಆಶೀರ್ವಾದ ಕೊಡಬೇಕು ನೀವು. ಇವಾಗಿಂದ ನಿಮ್ಮ ರೆಸ್ಪಾನ್ಸಿಬಿಲಿಟಿ, ನಿಮ್ಮ ರೆಸ್ಪಾನ್ಸಿಬಿಲಿಟಿ ಏನಂದರೆ, ನಾನು ಸತ್ತಾಗ ಜನ ಹೇಳಬೇಕು ಏನೋ ಒಳ್ಳೆ ಕೆಲಸ ಮಾಡಿ ಹೋಗಿದ್ದಾನಂತ. ಅದಕ್ಕಿಂತ ಹೆಚ್ಚಾಗಿ ನನಗೇನು ಆಶೀರ್ವಾದ ಬೇಕಾಗಿಲ್ಲ. ಯಾವತ್ತು ಪ್ರೇಮ ಇರುತ್ತೆ ಆವತ್ತು ಧರ್ಮ ಇರುತ್ತೆ, ಯಾವಾಗವರೆಗೂ ತ್ಯಾಗವಿರುತ್ತೆ ಧರ್ಮವಿರುತ್ತೆ, ಯಾವತ್ತವರೆಗೂ ಮಾನವತೆ ಇರುತ್ತೆ ಧರ್ಮಸ್ಥಳ ಹಂಗೇ ಇರುತ್ತೆ. ಇಫ್ ಐ ಹ್ಯಾವ್ ಸ್ಪೋಕನ್ ಎನಿಥಿಂಗ್ ಗುಡ್, ಅದು ಪೂಜ್ಯರ ಆಶೀರ್ವಾದ, ನನ್ನ ತಾಯಿ ಕೊಟ್ಟಿರುವ ವಿದ್ಯೆ. ನಾನು ಏನಾದರೂ ತಪ್ಪು ಮಾತಾಡಿದರೆ ಅದು ನಂದು. ಸೊ ಮುದ್ದಿನ ಕರ್ನಾಟಕದ ಕನ್ನಡ ಮನಸ್ಸಿಗೆ ನಮಸ್ಕಾರ. ದಯವಿಟ್ಟು ಥ್ಯಾಂಕ್ ಯು ವೆರಿ ಮಚ್, ಐ ಹ್ಯಾಡ್ ಎ ಗ್ರೇಟ್ ಟೈಮ್. ಸರ್ವರಿಗೂ ನಮಸ್ಕಾರ. ಆತ್ಮೀಯ ಶ್ರೋತೃಗಳೇ, ಅತ್ಯಂತ ಸುಂದರವಾಗಿ ಅಹಮದುಲ್ ಅವರು ತನ್ವೀರ್ ಅಹಮದುಲ್ ಅವರು ಬಹಳ ಸುಂದರವಾಗಿ ತಮ್ಮ ಉಪನ್ಯಾಸವನ್ನು ನಿರೂಪಿಸಿಕೊಟ್ಟರು. ಉಪನ್ಯಾಸದ ಮಧ್ಯದಲ್ಲಿ ಈಗಾಗಲೇ ಮುನಿರಾಜ್ ಸರ್ ಹೇಳಿದಾಗೆ ಪ್ರಾಕ್ಟಿಕಲ್ ಆಗಿ ಅಲ್ಲಿ ಅವರೊಟ್ಟಿಗೆ ಪಾದಯಾತ್ರೆಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಬೆಂಗಳೂರಿನಿಂದ ಆಗಮಿಸಿರ್ತಕ್ಕಂತಹ ಎಲ್ಲ ಕಾರ್ಯಕರ್ತರನ್ನು ವೇದಿಕೆಗೆ ಕರೆದು ಕಾರ್ಯಕರ್ತರಲ್ಲಿ ಕೂಡ ವಿಶೇಷತೆ ಇತ್ತು. ಹಿಂದೂ ಧರ್ಮದವರು, ಜೈನ ಧರ್ಮದವರು, ಇಸ್ಲಾಂ ಧರ್ಮದವರು ಮತ್ತು ಹಿಂದೂ ಧರ್ಮದವರು ಎಲ್ಲ ಧರ್ಮದವರನ್ನು ಒಟ್ಟು ಸೇರಿಸಿಕೊಂಡು ಅವರು ಪಾದಯಾತ್ರೆ ಬಂದಿರತಕ್ಕಂಥದ್ದು ಬಹಳ ವಿಶೇಷ ಸಂಗತಿ. ನಾವು ಸಾಮಾನ್ಯವಾಗಿ ಕ್ಷೇತ್ರಕ್ಕೆ ಪಾದಯಾತ್ರೆಯನ್ನು ಹಿಂದೂ ಧರ್ಮದವರು ಬರುವುದನ್ನು ಗಮನಿಸ್ತೇವೆ, ಆದರೆ ಇಲ್ಲಿ ಹಾಗಾಗಲಿಲ್ಲ. ತನ್ವೀರ್ ಅಹಮದುಲ್ಲಾ ಅವರು ಸರ್ವಧರ್ಮ ಸಮ್ಮೇಳನಕ್ಕೆ ಬರುವಾಗ ಸರ್ವಧರ್ಮದವರನ್ನು ಕೂಡ ಬೆಂಗಳೂರಿನಿಂದ ಕರ್ಕೊಂಡು ಬಂದಿದ್ದಾರೆ, ಅದು ಬಸ್ಸು ಕಾರಲ್ಲೆಲ್ಲ ಪಾದಯಾತ್ರೆಯ ಮುಖಾಂತರ ಕರ್ಕೊಂಡು ಬಂದಿರತಕ್ಕಂಥದ್ದು ಬಹಳ ವಿಶೇಷವಾಗಿ. ಅವರು ಉಪನ್ಯಾಸ ಮಾಡುವಾಗ ಒಂದು ಮಾತನ್ನು ಉಲ್ಲೇಖ ಮಾಡಿದರು, ನಾವು 11 ದಿವಸ ಪಾದಯಾತ್ರೆಯನ್ನು ಮಾಡಿದ್ವಿ ಬೆಂಗಳೂರಿನಿಂದ, ಆದರೆ ಒಂದು ಕಡೆ ಕೂಡ ನಮಗೆ ಯಾವುದೇ ಸಮಸ್ಯೆಗಳು ಬರಲಿಲ್ಲ, ಯಾರು ಕೂಡ ನಮಗೆ ವಿರೋಧವನ್ನು ವ್ಯಕ್ತಪಡಿಸಲಿಲ್ಲ ಅಂತೇಳಿ. ಕಾರಣ ಏನು ಅಂತೇಳಿದ್ರೆ ಅದು ಕ್ಷೇತ್ರದ ಮಹಿಮೆ ಅಂತೇಳಿ, ಮಂಜುನಾಥ ಸ್ವಾಮಿಯ ಮಹಿಮೆ ಅಂತೇಳಿ. ಒಬ್ಬ ಇಸ್ಲಾಂ ಧರ್ಮದ ವ್ಯಕ್ತಿ ಒಂದು ಹಿಂದೂ ಧರ್ಮದ ಬಗ್ಗೆ, ಹಿಂದೂ ಧರ್ಮದ ದೇವರ ಬಗ್ಗೆ ಇಷ್ಟು ಒಳ್ಳೆಯ ಭಾವನೆಯನ್ನು ತಾಳ್ತಾರಂತ ಹೇಳಿದರೆ ಇದಕ್ಕಿಂತ ಒಳ್ಳೆಯ ಉದಾಹರಣೆ ಸರ್ವಧರ್ಮಕ್ಕೆ ಇನ್ನೊಂದು ಬೇಡ ಅಂತ ನಮ್ಮ ಭಾವನೆ. ಆದ್ದರಿಂದ ನೀವೆಲ್ಲರೂ ಕೂಡ ಶ್ರೀಯುತ ತನ್ವೀರ್ ಅಹಮದ್ ಉಲ್ಲಾ ಅವರ ಮಾತುಗಳನ್ನು ಕೇಳಿಸಿಕೊಂಡಿದ್ದೀರಿ. ಅವರು ಮತ್ತೆ ಉಲ್ಲೇಖ ಮಾಡ್ತಾ ಇದ್ರು, ಕೇವಲ ಸರ್ವಧರ್ಮ ವಿಚಾರಗಳು ಭಾಷಣಕ್ಕೆ ಸೀಮಿತವಾಗಬಾರ್ದು, ಅದು ಪುಸ್ತಕಗಳಿಗೆ ಸೀಮಿತ ಆಗಬಾರ್ದು, ವಿಚಾರಕ್ಕೆ ಮಾತ್ರ ಸೀಮಿತ ಆಗಬಾರ್ದು, ಆಚರಣೆಗೂ ಅದು ಬರಬೇಕು ಎಂಬ ದೃಷ್ಟಿಯಲ್ಲಿ ಬಹಳ ಸ್ವಾರಸ್ಯಕರವಾಗಿ ಅನೇಕ ಉದಾಹರಣೆಗಳ ಮುಖಾಂತರ ಅವರು ಪ್ರಸ್ತುತಪಡಿಸಿದರು ತಮ್ಮ ಉಪನ್ಯಾಸವನ್ನು. ರಾಷ್ಟ್ರೀಯ ಚಿಂತಕರು ಹೌದು ಮತ್ತು ಅನೇಕ ದೇಶಗಳಲ್ಲಿ ಹೋಗಿ ತಮ್ಮ ಉಪನ್ಯಾಸವನ್ನು ನೀಡಿರ್ತಕ್ಕಂಥ ಹೆಗ್ಗಳಿಕೆ ಮತ್ತು ಅನುಭವ ಶ್ರೀಯುತ ತನ್ವೀರ್ ಅಹಮದ್ ಉಲ್ಲಾ ಅವರದು ಇದೆ. ಆದ್ದರಿಂದ ಮುಂದಕ್ಕೆ ನಾವು ಇನ್ನೋರ್ವ ಉಪನ್ಯಾಸಕರ ಮಾತನ್ನು ಕೇಳಲಿಕ್ಕಿದ್ದೇವೆ. ಶ್ರೀಯುತ ಸೂರ್ಯಪ್ರಕಾಶ್ ಪಂಡಿತ್ ಅವರು ಮುಖ್ಯ ಉಪಸಂಪಾದಕರು ಪ್ರಜಾವಾಣಿ, ಇವರ ಉಪನ್ಯಾಸವನ್ನು ಇನ್ನು ಕೆಲವೇ ಕ್ಷಣಗಳಲ್ಲಿ ನಾವು ಕೇಳಲಿಕ್ಕಿದ್ದೇವೆ. ಶ್ರೀಯುತ ಎಸ್ ಸೂರ್ಯಪ್ರಕಾಶ್ ಪಂಡಿತ್ ಅವರು ಪ್ರಜಾವಾಣಿ ದಿನಪತ್ರಿಕೆಯ ಮುಖ್ಯ ಉಪಸಂಪಾದಕರು, ಹಿರಿಯರಿದ್ದಾರೆ, ಲೇಖಕರು, ಅಂಕಣಕಾರರು, ತತ್ವಶಾಸ್ತ್ರ ಮತ್ತು ಕಲಾಮೀಮಾಂಸೆ ಇತಿಹಾಸ ವಿಜ್ಞಾನದ ವಿಷಯಗಳಲ್ಲಿ ಋಷಿ ಮತ್ತು ಕೃಷಿ ಮಾಡಿದವರು. ನಮಗೆ ಆಶ್ಚರ್ಯ ಆಗ್ತದೆ ಅವರ ಒಂದು ವಿಚಾರವನ್ನು ತಿಳ್ಕೊಳ್ಳುವಾಗ, ಸುಮಾರು 3000ಕ್ಕೂ ಹೆಚ್ಚು ಲೇಖನಗಳು ಪ್ರಕಟವಾಗಿದೆ ಅಂತೆ ಅವರ ಲೇಖನಿಯಲ್ಲಿ. ರಾಮಾಯಣ ರಸಾಯನ ಮತ್ತು ಭಗವದ್ಗೀತೆ, ಭವದಗೀತೆ ಭಗವದ್ಗೀತೆ ಅಂಕಣಗಳು ಬಹಳ ಜನಪ್ರಿಯವಾಗಿರ್ತಕ್ಕಂಥ ಅಂಕಣಗಳು. ಆನಂದ ಕುಮಾರ ಸ್ವಾಮಿಯ ಬಗ್ಗೆ ವಿಶೇಷ ಅಧ್ಯಯನ ಮಾಡಿದ್ದಾರೆ, ಪುಸ್ತಕ ಸಂಗ್ರಹಣೆ ಬಗ್ಗೆ ಹವ್ಯಾಸವನ್ನು ಹೊಂದಿದ್ದಾರೆ, ನಿರಂತರ ಓದುಗ ಬರವಣಿಗೆ ಮತ್ತು ಅನುಸಂಧಾನವನ್ನು ಹೊಂದಿರತಕ್ಕಂಥ ವ್ಯಕ್ತಿ. ಇದೀಗ ಕೆಲವೇ ಕ್ಷಣಗಳಲ್ಲಿ ಜ್ಞಾನವೃದ್ಧರು ಅನುಭವಸ್ಥರು ಆಗಿರತಕ್ಕಂತಹ ಪ್ರಜಾವಾಣಿ ದಿನಪತ್ರಿಕೆಯ ಉಪಸಂಪಾದಕರಾಗಿರತಕ್ಕಂಥ ಶ್ರೀಯುತ ಎಸ್ ಸೂರ್ಯಪ್ರಕಾಶ್ ಪಂಡಿತ್ ಅವರ ಉಪನ್ಯಾಸಕ್ಕೆ ನಾವೆಲ್ಲರೂ ಈಗ ಕಿವಿಯಾಗೋಣ. ಇದೀಗ ಉಪನ್ಯಾಸವನ್ನು ಶ್ರೀಯುತ ಸೂರ್ಯಪ್ರಕಾಶ್ ಪಂಡಿತ್ ಅವರು ಆರಂಭಿಸಿದ್ದಾರೆ. ಅರ್ಹನಿತ್ಯತ ಜೈನ ಶಾಸನರತಃ ಕರ್ಮೇತಿ ಮೀಮಾಂಸಕ ಸೋಯಂ ವೋ ವಿದಧಾತು ವಾಂಛಿತ ಫಲಂ ತ್ರೈಲೋಕ್ಯನಾಥೋ ವಿಭುಹು. ಎಲ್ಲರಿಗೂ ನಮಸ್ಕಾರ. ವೇದಿಕೆಯ ಮೇಲೆ ಉಪಸ್ಥಿತಿರುವಂಥ ಪರಮ ಪೂಜ್ಯ ಸ್ವಾಮಿಗಳಿಗೆ, ಪೂಜ್ಯ ವೀರೇಂದ್ರ ಹೆಗ್ಗಡೆಯವರಿಗೆ ಮತ್ತು ಎಲ್ಲ ಗಣ್ಯರಿಗೆ, ಸಭೆಯ ಮುಂಭಾಗದಲ್ಲಿರುವಂಥ ಎಲ್ಲ ಸಹೃದಯರಿಗೆ ನಮಸ್ಕಾರಗಳು. ಕ್ಷೇತ್ರದ ಅಧಿದೇವತೆ ಮಂಜುನಾಥ ಅವನಿಗೆ ನಮಸ್ಕಾರಗಳನ್ನು ಸಲ್ಲಿಸಿ ನನ್ನ ಕೆಲವು ಮಾತುಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ಬಂದಿರುವಂಥದ್ದು ಬಹಳ ನನಗೆ ಸಂತೋಷದ ಸಂಗತಿ. ಯಾಕೆ ಅಂತ ಹೇಳಿದ್ರೆ, ಈ ವೇದಿಕೆಯಲ್ಲಿ ನನ್ನ ಗುರುಗಳು ಪ್ರೊಫೆಸರ್ ಸಾಕ್ರು ರಾಮಚಂದ್ರಯ್ಯರು, ವಿದ್ಯಾಲಂಕಾರ ಪ್ರೊಫೆಸರ್ ಸಾಕ್ರು ರಾಮಚಂದ್ರಯ್ಯರು ಹಲವು ಸಲ ಈ ವೇದಿಕೆಯಲ್ಲಿ ಬಂದು ಮಾತಾಡಿದ್ದಾರೆ. ಅಂಥ ವೇದಿಕೆಯಲ್ಲಿ ಮಾತನಾಡುವಂಥ ಒಂದು ಸುಯೋಗ ಬಂದಿರೋದಕ್ಕೆ ನನಗೆ ಬಹಳ ಸಂತೋಷವಾಗ್ತಾ ಇದೆ. ಈ ಒಂದು ಅವಕಾಶ ಕೊಟ್ಟಂಥ ಶ್ರೀ ಕ್ಷೇತ್ರದ ಎಲ್ಲ ಸಂಬಂಧಪಟ್ಟಂಥ ಆತ್ಮೀಯರಿಗೆ ನನ್ನ ನಮನಗಳು ಸಲ್ಲುತ್ತೆ. ನಮ್ಮ ಮನೆಗೆ ಈ ಕಾರ್ಯಕ್ರಮಕ್ಕೆ ಕರೆಯೋದಕ್ಕೆ ಬಂದಿದ್ದಾಗ ಶ್ರೀಯುತ ಭಟ್ರು ಮತ್ತು ಕೃಷ್ಣ ಸಿಂಗ್ ಅವರು ಸನಾತನ ಧರ್ಮದ ಬಗ್ಗೆ ಒಂದಷ್ಟು ವಿಷಯಗಳನ್ನು ನೀವು ಹೇಳಿ ಅಂತ ನನಗೆ ಹೇಳಿದ್ರು. ಹಾಗಾಗಿ ನನ್ನ ವಿಷಯವನ್ನು ಕೇವಲ ನಾನು ಸನಾತನ ಧರ್ಮದ ಒಂದು ಸಾಮರಸ್ಯ ಅನ್ನುವಂಥದ್ದು ಮತ್ತು ಸನಾತನ ಧರ್ಮದ ವ್ಯಾಪ್ತಿ ಎಂಥದ್ದು ಅನ್ನೋದ್ರ ಬಗ್ಗೆ ಕೇಂದ್ರೀಕರಿಸಿ ನನ್ನ ಕೆಲವೊಂದು ವಿಷಯಗಳನ್ನು ನಾನು ಮಾತಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ಅಂತ. ಇಲ್ಲಿ ಟೈಮರು ಆನ್ ಆಗಿದೆ, ಆದರೆ ಖಾವಂದರು ನನಗೆ ಹೇಳಿದ್ದಾರೆ ನೀವು ಟೈಮ್ ಬಗ್ಗೆ ಗಮನ ಕೊಡಬೇಡಿ ಅಂತ ಹೇಳಿದ್ರು. ಅದು ನನಗೆ ವಿಶೇಷ ಸವಲತ್ತಾಗಿ ನಾನು ತಗೊಳ್ತಾ ಇದ್ದೀನಿ, ಆದರೆ ಹೆಚ್ಚು ಸಮಯ ಮಾತಾಡೋದಿಲ್ಲ. ಸನಾತನ ಧರ್ಮ ಇತ್ತೀಚೆಗೆ ತುಂಬ ಚರ್ಚೆಯಲ್ಲಿರುವಂಥ ಸಂಗತಿ ನಮಗೆಲ್ಲ ಗೊತ್ತಿದೆ. ಯಾವ ಪೇಪರ್ ತೆಗೆದ್ರು, ಯಾವ ಟಿವಿಯನ್ನು ಹಾಕಿದ್ರು ಸನಾತನ ಧರ್ಮದ ಬಗ್ಗೆ ಟೀಕೆ ಮತ್ತು ಬೇರೆ ಬೇರೆ ರೀತಿಯ ವ್ಯಾಖ್ಯಾನಗಳು ನಡೀತಾನೆ ಇರುತ್ತೆ. ಏನು ಈ ಸನಾತನ ಧರ್ಮ ಅಂದರೆ ಏನು, ಇದ್ರ ಬಗ್ಗೆ ನಾವು ಕೆಲವೊಂದು ವಿಷಯಗಳನ್ನು ನಾವು ತಿಳ್ಕೊಂಡಾಗ ನಾವು ಈ ಸನಾತನ ಧರ್ಮದ ಪರವಾಗಿ ನಿಲ್ಲಬೇಕೋ ಬೇಡವೋ ಅನ್ನುವಂಥದ್ದು ನಮಗೆ ಗಟ್ಟಿಯಾಗತ್ತೆ. ಹಾಗಾಗಿ ಮೊದಲಿಗೆ ನನಗೆ ನನ್ನ ಮನೆ ಅಂದರೆ ಏನು ಅಂತ ಗೊತ್ತಾಗಬೇಕು. ಆಗ ಮನೆಗೆ ಬಂದ ಅಪಾಯ ಏನು, ಅದನ್ನು ಎದುರಿಸುವ ವಿಧಾನ ಯಾಕೆ, ಮತ್ತು ಅದನ್ನು ಹೇಗೆ ಎದುರಿಸ್ಬೇಕು ಅನ್ನುವಂಥದ್ದು ಗೊತ್ತಾಗುತ್ತೆ ಅಂತ. ಹಾಗಾಗಿ ಮೊದಲಿಗೆ ನಮಗೆ ಈ ಸನಾತನ ಧರ್ಮ ಅಂದರೆ ಏನು ಅನ್ನುವಂಥದ್ದು ಗೊತ್ತಾಗಬೇಕು ಅಂತ. ಸಾಮರಸ್ಯದ ಬಗ್ಗೆ ಸ್ವಾಮಿಗಳು ಬಹಳ ಸೊಗಸಾಗಿ ಮಾತಾಡಿದ್ರು, ಯಾಕೆ ನಮಗೆ ಸಾಮರಸ್ಯ ಬೇಕು, ವೈವಿಧ್ಯದಲ್ಲಿ ಹೇಗೆ ನಾವು ಸಾಮರಸ್ಯವನ್ನು ಉಳಿಸ್ಕೋಬೇಕು, ಇದ್ರ ಬಗ್ಗೆ ಎಲ್ಲ ಬಹಳ ಅದ್ಭುತವಾಗಿ ಮಾತಾಡಿದ್ರು. ಹಾಗಿದ್ರೆ ಈ ಸಾಮರಸ್ಯಕ್ಕೆ ಸನಾತನ ಧರ್ಮದ ಕೊಡುಗೆ ಏನು, ಮೊದಲಿಗೆ ಇದರಿಂದನೇ ನಾವು ಶುರು ಮಾಡೋಣ ಅಂತ ನಾನು ಆರಂಭದಲ್ಲಿ ಹೇಳಿದೆ. ಎಂ ಶೈವ ಸಮುಪಾಸತೆ ಶಿವ ಇತಿ ಬ್ರಹ್ಮೇತಿ ವೇದಾಂತಿನಃ, ಇದು ನಮ್ಮ ನಾಡಿನಲ್ಲಿ ಹುಟ್ಟಿರುವಂಥ ಒಂದು ಶಾಸನದ ಪದ್ಯ, ಒಂದು ಶಾಸನದಲ್ಲಿ ಈ ಪದ್ಯ ಇದೆ. ಏನಿದ್ರ ತಾತ್ಪರ್ಯ ಅಂತ ಹೇಳಿದ್ರೆ, ಬೇರೆಯವರು ಬೇರೆ ಬೇರೆ ಹೆಸರಿನಲ್ಲಿ ಆ ದೇವರನ್ನ ಕರೀತಾರೆ ಅಂತ. ಶೈವರು ಶಿವ ಅಂತ ಕರೀತಾರೆ, ವೇದಾಂತಿಗಳು ಬ್ರಹ್ಮ ಅಂತ ಕರೀತಾರೆ, ಬುದ್ಧ ಅಂತೇಳಿ ಬೌದ್ಧರು ಕರೀತಾರೆ, ಜಿನಾ ಅಂತೇಳಿ ಜೈನರು ಕರೀತಾರೆ, ಕರ್ತ ಅಂತೇಳಿ ನೈಯಾಯಿಕರು ಕರೀತಾರೆ, ಮತ್ತೆ ಕರ್ಮಕ್ಕೆ ಪ್ರಾಧಾನ್ಯವನ್ನು ಕೊಟ್ಟು ಮೀಮಾಂಸಕರು ಕರೀತಾರೆ. ಇಂಥ ಬೇರೆ ಬೇರೆ ಹೆಸರುಗಳಿಂದ ಕರೆಯಲ್ಪಟ್ಟಂತ ಒಂದೇ ಚೈತನ್ಯ ಸ್ವರೂಪಿಯಾದಂತ ಆ ಕೇಶವ, ಆ ವಿಭು ಯಾರಿದ್ದಾನೆ, ಪರಮಾತ್ಮ ಯಾರಿದ್ದಾನೆ, ಅವನು ನನ್ನ ಎಲ್ಲ ವಾಂಛಿತ ಫಲಗಳನ್ನ ಕೊಡಲಿ ಅನ್ನುವಂಥ ಒಂದು ಆಶಯ. ಇದು ಇವತ್ತು ಹುಟ್ಟಿದಂತ ಪದ್ಯ ಅಲ್ಲ, ನೂರಾರು ವರ್ಷಗಳ ಹಿಂದೆ ಕನ್ನಡ ನಾಡಿನಲ್ಲಿ ಸಹಜವಾಗಿ ಹುಟ್ಟಿಕೊಂಡಂತ ಒಂದು ಸಾಮರಸ್ಯದ ಒಂದು ಪದ್ಯ ಇದೆಯಲ್ಲ, ಒಂದು ಸಾಮರಸ್ಯದ ಒಂದು ನೆಲೆ ಇದೆಯಲ್ಲ ಈ ಪದ್ಯದ ಹಿಂದೆ, ಇದು ನಿಜವಾದ ಸನಾತನ ಧರ್ಮದ ವಾರಸಿಕೆ ಅಂತ ಹೇಳಿ. ಹೇಗೆ ಬುದ್ಧನನ್ನೂ ಕೂಡ ವೈದಿಕ ಮಾರ್ಗ ಒಬ್ಬ ಭಗವಂತನ ಸ್ವರೂಪದಲ್ಲಿ ಸ್ವೀಕಾರ ಮಾಡಿತು ಅನ್ನೋದನ್ನ ಸ್ವಾಮಿಗಳು ಹೇಳಿದ್ರು. ಇವತ್ತು ಚರ್ಚೆ ಸ್ನೇಹಿತರ ಜೊತೆ ಮಾತಾಡಬೇಕಾದ್ರೆ ಆ ವಿಷಯವೂ ಬಂತು, ಬುದ್ಧನನ್ನ ಹೇಗೆ ಭಗವಂತನ ವಿಷ್ಣುವಿನ ಅವತಾರ ಅಂತೇಳಿ ನಮ್ಮ ಸಂಸ್ಕೃತಿ ಸ್ವೀಕಾರ ಮಾಡಿತು ಅಂತ ಹೇಳಿ. ಇದೇನು ಬಹಳ ವಿಶೇಷ ಅಲ್ಲ, ಯಾಕೆ ಅಂತ ಹೇಳಿದ್ರೆ ಲೋಕಕ್ಕೆ ಒಳಿತನ್ನು ಉಂಟು ಮಾಡುವಂತ ಎಲ್ಲ ವಸ್ತು, ಬರೀ ವ್ಯಕ್ತಿಗಳಲ್ಲ ವಸ್ತುಗಳನ್ನೂ ಕೂಡ, ಅದು ಮರ ಇರ್ಬೋದು, ಗಿಡ ಇರ್ಬೋದು, ಪ್ರಾಣಿ ಪಕ್ಷಿ ಏನಿದೆ ಅದೆಲ್ಲವೂ ಕೂಡ ಭಗವಂತನ ಸ್ವರೂಪ ಅಂತ ಆರಾಧನೆ ಮಾಡುವಂತ ಒಂದು ವಿಶಾಲವಾದಂತ ಸಂಸ್ಕೃತಿ ಇದ್ರೆ ಅದು ಸನಾತನ ಸಂಸ್ಕೃತಿ ಮಾತ್ರ. ಹಾಗಾಗಿ ಬುದ್ಧನನ್ನ ವಿಷ್ಣುವಿನ ಅವತಾರ ಅಂತ ಹೇಳಿ ಸ್ವೀಕಾರ ಮಾಡಿದ್ದು ಅಸಹಜ ಏನಲ್ಲ, ಒಪ್ಕೊಳ್ಳದೆ ಇದ್ದಿದ್ರೆ ಅದು ಅಸಹಜ ಆಗ್ತಿತ್ತು ಅಂತ. ಇದು ಸನಾತನ ಧರ್ಮದ ವ್ಯಾಪ್ತಿ. ಹಲವರು ಚಿಂತಕರು ಬರೆದಿದ್ದಾರೆ, ಏನು ಬರೆದಿದ್ದಾರೆ, ಮಾಸ್ತಿ ಅಂತವರೆಲ್ಲರೂ ಬಹಳ ಅದ್ಭುತವಾಗಿ ಬರೀತಾರೆ, ನಮಗೆ ಬುದ್ಧನನ್ನ ವಿಷ್ಣು ಅಂತ ಒಪ್ಕೊಂಡಿದ್ದಲ್ಲ ಸ್ವಾಮಿ, ನಮಗೆ ಕ್ರಿಸ್ತನನ್ನು ಮಹಮ್ಮದ್ ಪೈಗಂಬರ್ ಅವರನ್ನು ಕೂಡ ನಮ್ಮ ದೇವತೆಗಳಲ್ಲಿ ಒಬ್ಬರು ಅಂತ ಸ್ವೀಕಾರ ಮಾಡೋದಕ್ಕೆ ನಮ್ಮ ಧರ್ಮ ನಮಗೆ ಅಡ್ಡಿ ಮಾಡೋಲ್ಲ ಅಂತ. ಇದು ಸನಾತನ ಧರ್ಮದ ಒಂದು ವೈಶಾಲ್ಯ ಅಂತ ಹೇಳಿ. ಹಾಗಾಗಿ ನಾವು ಯಾಕೆ ಸನಾತನ ಧರ್ಮವನ್ನು ಉಳಿಸಬೇಕು, ಸನಾತನ ಧರ್ಮವನ್ನು ಬೆಳೆಸಬೇಕು ಅಂತ ಹೇಳಿದ್ರೆ, ಈ ಕಾರಣದಿಂದ ನಾವು ಸನಾತನ ಧರ್ಮದವರು ಅಂತ ಹೇಳ್ಕೊಳ್ಳೋದಕ್ಕೆ, ನಾವು ಹೆಮ್ಮೆಯನ್ನು ಪಡೋದಕ್ಕೆ ತುಂಬ ಸಂಗತಿಗಳಿದೆ. ಯಾರು ನಮಗೆ ಶತ್ರುಗಳಲ್ಲ, ಎಲ್ಲರೂ ಕೂಡ ನಮಗೆ ನಮ್ಮ ಧರ್ಮದ ವ್ಯಾಪ್ತಿಗೆ ಎಲ್ಲೋ ಒಂದು ಜಾಗದಲ್ಲಿ ಒಳ್ಳೆಯ ಜಾಗವನ್ನು ಪಡೆಯುವಂಥ ಒಂದು ಅವಕಾಶವನ್ನು ಕೊಡುವಂಥ ಒಂದು ಔದಾರ್ಯ ಈ ಸನಾತನ ಧರ್ಮದಲ್ಲಿ ಇದೆ ಅಂಥೇಳಿ. ಹಾಗಾಗಿ ನಾವು ಈ ಧರ್ಮದ ಜಿಜ್ಞಾಸೆಯನ್ನು, ಧರ್ಮ ಅಂದರೆ ಏನು ಅಂತ ತಿಳ್ಕೊಳ್ಬೇಕು ಅಂತ. ಸನಾತನ ಅಂತ ಹೇಳಿದ್ರೆ ಇದು ತುಂಬ ಜನ ಇದಕ್ಕೆ ಕೆಟ್ಟ ಕೆಟ್ಟ ರೀತಿಯಲ್ಲಿ ವ್ಯಾಖ್ಯಾನಗಳನ್ನು ಈಗ ಮಾಡ್ತಾರೆ, ಅದು ಆ ಜಾತಿ ಧರ್ಮ ಈ ಜಾತಿ ಧರ್ಮ ಅಂತೇಳಿ. ಸನಾತನ ಅಂತ ಹೇಳಿದ್ರೆ ಅರ್ಥ ಏನು ಅಂತ ಹೇಳಿದ್ರೆ, ಅದು ಶಾಶ್ವತವಾದದ್ದು ಅಂತ. ಶಾಶ್ವತವಾದದ್ದು ಏಕಕಾಲದಲ್ಲಿ ಅದು ಶಾಶ್ವತವೂ ಹೌದು, ಏಕಕಾಲದಲ್ಲಿ ಅದು ನೂತನವೂ ಹೌದು ಅಂತ. ಒಂದು ರೀತಿ ಇದು ಕಾಂಟ್ರಡಿಕ್ಷನ್ನು. ಶಾಶ್ವತ ಆಗಿದ್ರೆ ಅದು ಹಳೇದಾಗಿರ್ಬೇಕಿತ್ತು, ಆದರೆ ನೂತನ ಹೊಸದು ಹೇಗೆ ಅಂತ ಹೇಳಿದ್ರೆ ಇದೇ ಸ್ವಾರಸ್ಯ ಅಂತ ಹೇಳಿ. ಇದರಲ್ಲಿ ಒಂದು ಈ ಸಂಸ್ಕೃತಿ ಈ ತತ್ವವನ್ನು ಬೇರೆ ಬೇರೆ ರೀತಿಯಲ್ಲಿ ಪ್ರಕಟ ಮಾಡ್ತಾ ಬರ್ತಾ ಇದೆ. ನನಗೆ ಈ ಸಂದರ್ಭದಲ್ಲಿ ಹೊಳೆಯುವಂಥದ್ದೇನು ಅಂತ ಹೇಳಿದ್ರೆ, ನೀವು ಬಾಹುಬಲಿಯ ಮೂರ್ತಿಯನ್ನು ನೋಡಿದ್ರೆ ಈ ಶಾಶ್ವತ ಮತ್ತು ನೂತನ